ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳಲ್ಲಿ ಬಿಡುಗಡೆಗೊಂಡ ಹೊಸ ತಾಂತ್ರಿಕತೆಗಳು ಮತ್ತು ಸಂಶೋಧನಾ ಚಟುವಟಿಕೆಗಳ ಕುರಿತು ಸಂಶೋಧನಾ ನಿರ್ದೇಶಕರಾದ ಡಾ ಬಿಕೆ ದೇಸಾಯಿಯವರೊಡನೆ ಸಂದರ್ಶನ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಮರ್ಚೆಡ್ ಗ್ರಾಮದ ಮುದ್ದುರಂಗ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳಲ್ಲಿ ಬಿಡುಗಡೆಗೊಂಡ ಹೊಸ ತಾಂತ್ರಿಕತೆಗಳು ಮತ್ತು ಸಂಶೋಧನಾ ಚಟುವಟಿಕೆಗಳ ಕುರಿತು ಸಂಶೋಧನಾ ನಿರ್ದೇಶಕರಾದ ಡಾ ಬಿಕೆ ದೇಸಾಯಿಯವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾ ವಿಜಿ ಬಾವಲತ್ತಿ. ಕೇಳುಗರಿಗೆ ನಮಸ್ಕಾರ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿರಿಧಾನ್ಯಗಳ ಅಭಿವೃದ್ಧಿ ಚಟುವಟಿಕೆಗಳು ಏನು ನಡೆದಿದ್ದಾವೆ, ಏನೇನು ಒಂದು ಸಿರಿಧಾನ್ಯಗಳಲ್ಲಿ ಸಂಶೋಧನೆಗಳು ಆಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಮತ್ತು ರೈತರಿಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಕೆ ದೇಸಾಯಿ ಅವರು. ಡಾಕ್ಟರ್ ಬಿ ಕೆ ದೇಸಾಯಿ ಅವರೇ, ಮೊದಲನೇದಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ರೈತರಿಗೆ ತಿಳಿಸಿಕೊಡಿ, ಇದರ ಒಂದು ಹಿನ್ನೆಲೆ, ಸಿರಿಧಾನ್ಯಗಳಿಗೆ ಇತ್ತೀಚೆಗೆ ಬಹಳಷ್ಟು ಒಂದು ಇಂಪಾರ್ಟೆನ್ಸ್ ಬರ್ತಾ ಇದೆ, ಇದರ ಹಿನ್ನೆಲೆ ಏನು, ಯಾಕೆ ಇಷ್ಟು ಒಂದು ಮಹತ್ವ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ? ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಬಾವಲತ್ತಿ ಅವರೇ. ಇಂದಿನ ದಿವಸ ನಾವೀಗ ಸಿರಿತನದ ಸಿರಿಧಾನ್ಯಗಳು ಅಂತ ಹೇಳಿ ಒಂದು ಸರಣಿ ಮಾಡ್ತಾ ಇದ್ದಾರೆ ಇವರು ಆಲ್ ಇಂಡಿಯಾ ರೇಡಿಯೋ ಕಡೆಯಿಂದ, ಬಹಳ ಸಂತೋಷದ ವಿಚಾರ. ಇದಕ್ಕೆ ಈ ವರ್ಷ ನಮ್ಮ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ಭಾರತ ಸರ್ಕಾರ. ಅದಕ್ಕೆ ಇದನ್ನ ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸಲು, ಅಂದ್ರೆ ರೈತ ಬಾಂಧವರಲ್ಲಿ ಸಿರಿಧಾನ್ಯ ಬೆಳೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ಒಂದು ಸರಣಿ ಕಾರ್ಯಕ್ರಮ ಬಹಳ ಉಪಯೋಗ ಆಗ್ತದೆ ಅಂತ ನನಗನ್ನಿಸ್ತದೆ. ಈ ಸಿರಿಧಾನ್ಯಗಳ ಬಗ್ಗೆ ನೀವು ಕೇಳಿದಂಗೆ, ಇದು ಮುಂಚಿತವಾಗಿ ನಾವು ಶತಮಾನಗಳಿಂದ ಬೆಳೀತಾ ಬಂದಂತಹ ಬೆಳೆಗಳು, ಸಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವು ಮುಂಚೆ ಇದ್ದು ಮತ್ತು ಮುಂದೆ ಕೂಡ ಅವುಗಳ ಮೇಲೇನೆ ನಾವು ಅವಲಂಬನೆ. ಯಾಕಂದ್ರೆ ನಾವೀಗ ದೇ ಆರ್ ದ ಫಸ್ಟ್ ಕ್ರಾಪ್ಸ್, ದೇ ವಿಲ್ ಬಿ ದ ಫ್ಯೂಚರ್ ಕ್ರಾಪ್ಸ್ ಅಂತ ಹೇಳ್ತೀವಿ ನಾವು. ಆ ರೀತಿ ಇದ್ದಾಗ ನಮಗೆ ಸಿರಿಧಾನ್ಯಗಳ ಮಹತ್ವ ಬಹಳ ಇದೆ. ನಾವು ಇನ್ನೊಂದು ಏನು ಹೇಳಲು ಇಚ್ಛೆ ಪಡ್ತೀನಿ ಅಂದ್ರೆ, ಇದು ಈ ದಿನಗಳಲ್ಲಿ ಯಾಕೆ ಇಷ್ಟು ಮಹತ್ವ ಬರ್ತಾ ಇದೆ ಅಂತ ಕೇಳಿದಿರ್ತಾವ. ಈ ದಿನಗಳಲ್ಲಿ ಯಾಕೆ ಮಹತ್ವ ಬರ್ತಾ ಇದೆ ಅಂದ್ರೆ, ಹಿಂದೆ ಇದು ನಾವು ಬಡವರ ಒಂದು ಆಹಾರ ಅಂತ ಹೇಳ್ತಾ ಇದ್ವಿ ನಾವು. ಸಿರಿಧಾನ್ಯಗಳು ಅಂದ್ರೆ ಬಡವರ ಒಂದು ಆಹಾರ. ಈಗ ಏನಾಗಿದೆ, ಅದು ಸಿರಿವಂತರ ಔಷಧಿಯಾಗಿದೆ ಅಂತ ಹೇಳ್ಬೋದು. ನಾವು ಹಿಂದೆ ಇದ್ದ ಆಹಾರ ಪದ್ಧತಿ ಎಷ್ಟು ಸೂಕ್ತವಾಗಿತ್ತು ನಮ್ಮ ಒಂದು ಜನಗಳಿಗೆ, ಆ ರೀತಿ ನಾವು ಒತ್ತು ಕೊಡ್ತಾ ನಾವು ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒಂದು ಉತ್ತೇಜನ ಕೊಟ್ರೆ ಖಂಡಿತವಾಗಿ ಈಗಿನ ಒಂದು ಆಹಾರ ಶೈಲಿ ನಾವೇನ್ ಮಾಡ್ತಾ ಇದ್ವಿ, ಬರೇ ಅಕ್ಕಿ ಅಥವಾ ಗೋಧಿ ಮೇಲೆ ನಾವೇನು ಅವಲಂಬನೆ ಆಗ್ತಾ ಇದ್ವಿ, ಅದು ಕಡಿಮೆ ಮಾಡಿಬಿಟ್ಟು ಈ ಸಿರಿಧಾನ್ಯಗಳ ಮೇಲೆ ಹೆಚ್ಚು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ನಾವು ಹೇಳಲು ಇಚ್ಛೆ ಪಡ್ತೇವೆ. ಮತ್ತು ಇದರ ಬಗ್ಗೆ ನಮ್ಗೆ ಹೇಳ್ತಂದ್ರೆ, ಇದು ಪುರಾತನ ಕಾಲದಿಂದಲೂ ಈ ಸಿರಿಧಾನ್ಯಗಳು ಪರಿಚಿತವಾದ, ಅಂದ್ರೆ ಒಣ ಭೂಮಿಯಲ್ಲಿ ಶುಷ್ಕ ವಾತಾವರಣದಲ್ಲಿ ಬೆಳೆ ಅತಿ ಹೆಚ್ಚು ಗೊಬ್ಬರವಿಲ್ಲದೆ ಅತಿ ಹೆಚ್ಚು ನೀರು ಇಲ್ಲದೆ ಬೆಳೆತಕ್ಕಂತಹ ಒಂದು ಬೆಳೆಗಳು. ಇವು ಎಲ್ಲ ಬೆಳೆಗಳಲ್ಲೂ ಸುಮಾರು 6ನೇ ಪ್ರಮುಖ ಬೆಳೆಗಳಾಗಿದ್ದು, ಇವು ಜಗತ್ತಿನ ಒಟ್ಟು ಜನಸಂಖ್ಯೆಯ 1/3 ಜನರ ಮುಖ್ಯ ಆಹಾರ ಆಗಿದೆ. ಈ ಜೋಳ ಇರಬಹುದು, ರಾಗಿ ಇರಬಹುದು, ನವಣೆ ಇರಬಹುದು, ಇದು ಮುಖ್ಯ ಆಹಾರವಾಗಿದೆ. ಮತ್ತು ಭಾರತದಲ್ಲಿ ಸರಾಸರಿ ತೆಗೆದುಕೊಂಡ್ರೆ ನಮ್ಮ ದೇಶದಲ್ಲಿ ಸುಮಾರು 46% ನಾವು ವಿಶ್ವದ ಒಂದು ಉತ್ಪಾದನೆಯನ್ನು ನಮ್ಮ ಭಾರತದಿಂದಲೇ ಕೊಡುಗೆಯಾಗಿ ನಾವು ಸಿರಿಧಾನ್ಯಗಳನ್ನು ನಾವು ಕೊಡ್ತಾ ಇದ್ದೇವೆ. ಹೆಚ್ಚು ಇದರಲ್ಲಿ ರಾಗಿ ಇದೆ ಮತ್ತು ಇತರ ಸಿರಿಧಾನ್ಯಗಳು ಇದೆ. ಇದು ನಮಗೆ ಸಿರಿಧಾನ್ಯಗಳನ್ನು ನಮ್ಮ ದೇಶದಲ್ಲಿ 12.45 ದಶಲಕ್ಷ ಹೆಕ್ಟರ್ನಷ್ಟು ನಾವು ಬೆಳೀತಾ ಇದ್ದೇವೆ ಮತ್ತು 15.53 ಮಿಲಿಯನ್ ಟನ್ನಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅಂದ್ರೆ ಪ್ರತಿ ಹೆಕ್ಟೇರ್ಗೆ ನಮಗೆ ಒಂದು ಸುಮಾರು 8 ಕ್ವಿಂಟಲ್ನಷ್ಟು ಇಳುವರಿ ಬರ್ತಾ ಇದೆ. ಆಮೇಲೆ ನಮ್ಮ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಸುಮಾರು 9 ಸಿರಿಧಾನ್ಯಗಳನ್ನ ಅಥವಾ ಕಿರುಧಾನ್ಯಗಳನ್ನ ನಾವು ಬೆಳೀತಾ ಇದ್ದೇವೆ. ಇದು ಇನ್ನೂ ಒಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ನಾವು ಪರಿಚಯ ಮಾಡಿಕೊಡ್ಬೇಕು ಸಿರಿಧಾನ್ಯಗಳನ್ನ ಅಂತಂದ್ರೆ ಇದು ನಮಗೆ ಮುಖ್ಯವಾಗಿ ನವಣೆ ಜೋಳ ಸಜ್ಜೆ ಅಂತೂ ಇದೆ, ಜೋಳ ಸಜ್ಜೆ ರಾಗಿ ಇದೆ, ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಇದಲ್ಲದೆ ನವಣೆ ಸಾಮೆ ಅಥವಾ ಸಾವೆ ಅಂತ ಹೇಳ್ತೀವಿ ನಾವು, ಆಮೇಲೆ ಹಾರಕ ಅಂತ ಹೇಳ್ತೀವಿ, ಬರಗು ಅಂತ ಹೇಳ್ತೀವಿ, ಊದಲು ಅಂತ ಹೇಳ್ತೀವಿ, ಕೊರಲೆ ಅಂತ ಹೇಳ್ತೀವಿ. ಇವು 6 ಮುಖ್ಯವಾದ ಸಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳು. ಮೊದಲು ಇದಕ್ಕೆ ತೃಣಧಾನ್ಯಗಳನ್ನು ತಂದ್ರು. ಇವುಗಳ ಒಂದು ಪೋಷಕಾಂಶ ಮತ್ತು ಇದರ ದೃಷ್ಟಿಯಿಂದ ಎಲ್ಲ ಇದರಿಂದ ಏನಾಯ್ತು ಅಂದ್ರೆ ಇದಕ್ಕೆ ಪೌಷ್ಟಿಕ ಅಂಶಗಳು ಅಂದ್ರೆ ನಮಗೆ ಏನು ಆಹಾರಕ್ಕೆ ಬೇಕಾಗ್ತದೆ, ನಮ್ಮ ಜನಗಳಿಗೆ ಏನು ಆಹಾರ ಇದಕ್ಕೆ ಪಚನಕ್ಕೆ ಕ್ರಿಯೆಗೆ ಬೇಕಾಗ್ತದೆ, ಇದರಲ್ಲಿ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಇರುವುದರಿಂದ ಇವಕ್ಕೆ ಸಿರಿಧಾನ್ಯಗಳು ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರೆದ್ರು. ಇದಕ್ಕೆ ನ್ಯೂಟ್ರಿ ಸೀರಿಯಲ್ಸ್ ಅಂದ್ರೆ ಹೆಚ್ಚಿನ ಒಂದು ಪೌಷ್ಟಿಕಾಂಶದ ಒಂದು ಧಾನ್ಯಗಳು, ಧಾನ್ಯದ ಬೆಳೆಗಳು, ಪೌಷ್ಟಿಕಾಂಶ ಹೆಚ್ಚಿರುವ ಧಾನ್ಯದ ಬೆಳೆಗಳು ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರೆದು ಇದಕ್ಕೆ ಹೆಚ್ಚು ಹೆಚ್ಚು ಒಂದು ಒತ್ತು ಕೊಡ್ತಾ ಬಂದಿದ್ದಾರೆ. ಇನ್ನ ಮುಖ್ಯವಾಗಿ ಉತ್ಪಾದನೆ ಬಗ್ಗೆ ತಾವು ಹೇಳಿದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಎಷ್ಟಿದೆ ಅಂತಕ್ಕಂತ, ಇತ್ತೀಚಿನ ದಿನಗಳಲ್ಲಿ ಹೇಗೆ ಇಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ದಂತೀರೋ ಅಥವಾ ಹೆಚ್ಚಿಗೆ ಆಗ್ತಾ ಇದೆಯೋ ಕ್ಷೇತ್ರ ಅಂದ್ರೆ ಬೆಳೀತಕ್ಕಂಥ ಕ್ಷೇತ್ರದ ಬಗ್ಗೆ ತಾವು ಏನ್ ಹೇಳ್ತೀರಿ, ಯಾವ ರೀತಿ ಇಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಸಿರಿಧಾನ್ಯ ಒಂದು ಕ್ಷೇತ್ರಗಳಲ್ಲಿ? ಸಿರಿಧಾನ್ಯದ ಕ್ಷೇತ್ರಗಳಲ್ಲಿ ಬದಲಾವಣೆ ಅಂತಂದ್ರೆ ಈ ನಾವು ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಈಗ ನಮಗೆ ಭತ್ತ ಬೆಳೆಯಲಿಕ್ಕೆ ಸುಮಾರು ನಮಗೆ 5,000 ಲೀಟರ್ನಷ್ಟು ನೀರು ಬೇಕಾಗ್ತದೆ ನಮಗೆ. ಅಥವಾ ಬೇರೆ ಬೆಳೆಗಳನ್ನ ನಾವು ತೆಗೆದುಕೊಂಡ್ರೆ ಆ ಒಂದು ಬೆಳೆಗಳಿಗೆ ನೀರಿನ ಪ್ರಮಾಣ ಹೆಚ್ಚು ಹೆಚ್ಚು ಇರ್ತದೆ. ಸಿರಿಧಾನ್ಯಗಳನ್ನ ಬರೀ 300 ಲೀಟರ್ ನೀರಿನಲ್ಲಿ ಅಥವಾ 500 ಲೀಟರ್ ನೀರಿನಲ್ಲಿ ಬೆಳೆಯಬಹುದು, ಅದು ಒಂದು. ಮತ್ತು ಮುಖ್ಯವಾಗಿ ನಮಗೆ ಇನ್ನೂ ಒಂದು ಹೆಚ್ಚಿನ ಒಂದು ಕೊಡಬೇಕು ಅಂತಂದ್ರೆ ಈಗ ನಮಗೆ ಹೆಚ್ಚಿರುವ ಒಂದು ಸಿರಿಧಾನ್ಯಗಳು ಅಂದ್ರೆ ಇದರಲ್ಲಿ ನಾವು ನವಣೆ ಅಥವಾ ಬೇರೆ ಬೆಳೆಗಳನ್ನು ತೆಗೆದುಕೊಂಡ್ರೆ ಸಜ್ಜೆ ಅಥವಾ ನಾವು ಪ್ರೋಸೋ ಮಿಲೆಟ್ ಬರಗು ಅಂತ ಹೇಳ್ತೀವಿ ಅಥವಾ ಕೊಡೋ ಮಿಲೆಟ್ ಅಂತ ಹೇಳ್ತೀವಿ ಕೊರಲೆ ಮತ್ತು ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತೀವಿ, ಇವೆಲ್ಲ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ನಾವು ಒತ್ತು ಕೊಡ್ತಾ ಬಂದಿದ್ದೀವಿ. ಮತ್ತು ಇವನ್ನ ನಮ್ಮ ಬೆಳೆಗಳಲ್ಲಿ ಅಂದ್ರೆ ನಮ್ಮ ಬೆಳೆಯ ಒಂದು ಪದ್ಧತಿ ಏನಿದೆ ಬೆಳೆ ಪದ್ಧತಿಯಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ರೈತರು ಯಶಸ್ಸು ಕಾಣಬಹುದು. ಮತ್ತು ಇನ್ನೂ ಒಂದು ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ ಇಲ್ಲಿ ನೀವು ಮೊದಲೇ ಹೇಳಿದಂಗೆ ನಮಗೆ ಯಾಕೆ ಈ ಸಿರಿಧಾನ್ಯಗಳನ್ನು ನಮಗೆ ಕಡಿಮೆ ಆಗ್ತಾ ಇದೆ ಮತ್ತು ಹೆಚ್ಚಿನ ಒಂದು ಉತ್ಪಾದನೆ ನಮಗೆ ಮೊದಲೇ ಮುಖ್ಯ ಇದು ಅಂದ್ರೆ ಹೆಚ್ಚು ಹೆಚ್ಚು ನಗರೀಕರಣ ಆಗ್ತಾ ಇತ್ತು ಮತ್ತು ನಮ್ಮ ಆಹಾರ ಪದ್ಧತಿಗಳು ಕೂಡ. ಈಗ ನೀರಾವರಿ ಬಂತು, ನೀರಾವರಿ ಬಂದ ತಕ್ಷಣ ಇಲ್ಲಿ ಏನಾಯ್ತು, ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ನೀರಾವರಿ ಬಂದಾಗ ನಮಗೆ ಇಲ್ಲಿಯ ಒಂದು ಭಾಗದ ಮುಖ್ಯ ಬೆಳೆ ನಮಗೆ ಅವಾಗ ಜೋಳ ಸಜ್ಜೆ ಮತ್ತು ಶೇಂಗಾ ಬೆಳೆ ಇದ್ದು ನೀರಾವರಿ ಬರೋಕ್ಕಿಂತ ಪೂರ್ವದಲ್ಲಿ. ಈಗ ಏನಾಯ್ತು, ನೀರಾವರಿ ಬಂದ ಮೇಲೆ ಬರೀ ಭತ್ತ ಬೆಳೆ ಜಾಸ್ತಿ ಆಗ್ತಾ ಬಂತು. ಸೊ ಒಂದು ಅದ್ರ ಮೇಲೇ ನಾವು ಅವಲಂಬಿತರಾಗಿದ್ವಿ. ಈಗ ಮೊದ್ಲೆಲ್ಲ ರೊಟ್ಟಿ ಇದು ಎಲ್ಲ ಇದ್ದಿದ್ದು ಎಲ್ಲ ಜನರು ಆಹಾರ ಪದ್ಧತಿ ಬೇರೆ ಆಗ್ತಾ ಇದೆ. ಸೊ ಇದು ಒಂದು ಮುಖ್ಯ ಕಾರಣ, ರ್ಯಾಪಿಡ್ ಅರ್ಬನೈಸೇಷನ್ ಅಂತ ಹೇಳ್ತೀವಿ ನಾವು. ಆಮೇಲೆ ಈಗ ನಾವು ನಮ್ಮ ಒಂದು ಪ್ರಿಫರೆನ್ಸ್ ಏನಿರ್ತದೆ, ಕನ್ಸ್ಯೂಮರ್ ಪ್ರಿಫರೆನ್ಸ್, ನಮ್ಮ ಒಂದು ಟೇಸ್ಟ್ ಅಂತ ಏನಿರ್ತದೆ ಅದು ಕೂಡ ಬದಲಾವಣೆ ಯಾಕ್ತಾ ಇದೆ, ಅದು ಕೂಡ ಒಂದು ಕಾರಣ. ಅಂದ್ರೆ ಏನಾಯ್ತು, ನಾವು ಹಸಿರು ಕ್ರಾಂತಿ ಮಾಡುವ ಒಂದು ನಿಟ್ಟಿನಲ್ಲಿ ಈ ಹಸಿರು ಕ್ರಾಂತಿಯಲ್ಲಿ ಏನು ಹೆಚ್ಚು ಬೆಳೆ ಇಳುವರಿ ಕೊಡ್ತಕ್ಕಂತಹ ಒಂದು ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ವಿ. ಭತ್ತ ಮತ್ತು ಗೋಧಿ ಬೆಳೆಗಳನ್ನು ಬಹಳ ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ಒಂದು ಹೈ ಈಲ್ಡಿಂಗ್ ವೆರೈಟೀಸ್ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ತಳಿಗಳನ್ನು ನಮ್ಮ ವಿಜ್ಞಾನಿಗಳು ಕಂಡುಹಿಡಿದು ಅವಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟರು. ಅಂದ್ರೆ ಆಗಿನ ಒಂದು ಪರಿಸ್ಥಿತಿ ಹಾಗಿತ್ತು, ಆಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಉತ್ಪಾದನೆ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ಬೇರೆ ದೇಶಗಳತ್ತ ನಾವು ಆಹಾರ ಕೇಳ್ಕೊಂಡು ಇದಕ್ಕಿಂತ ನಾವು ಸ್ವಾವಲಂಬನೆ ಆಗಬೇಕಾಗಿತ್ತು ಮೊದಲು. ಸೊ ಸ್ವಾವಲಂಬನೆ ಆಗೋ ನಿಟ್ಟಿನಲ್ಲಿ ಅಂದ್ರೆ ಹಸಿರು ಕ್ರಾಂತಿಯ ಸಮಯದಲ್ಲಿ ನಮಗೆ ಭತ್ತ ಮತ್ತು ಮೆಕ್ಸಿಕನ್ ಗೋಧಿ ತಳಿಗಳು ಹೆಚ್ಚು ಉತ್ಪಾದನೆ ಕೊಡ್ತಕ್ಕಂಥ ಗೋವಿನ ಜೋಳ ಇವೆಲ್ಲವನ್ನು ಹೆಚ್ಚು ಪ್ರಚಾರ ಮಾಡಿ ಆ ಬೆಳೆಗಳಲ್ಲಿ ಇಳುವರಿ ಮಟ್ಟವನ್ನು ಹೆಚ್ಚು ಮಾಡಿದೆವು. ಆ ಒಂದು ದೃಷ್ಟಿಯಿಂದ ಅವಾಗ ಇವು ಏನಾದ್ರು ಸೆಕೆಂಡ್ ಲೈನ್ಗೆ ಬಂದಿವು ಈ ಸಿರಿಧಾನ್ಯಗಳು. ಮುಂಚೆ ಇದ್ದ ಬೆಳೆಗಳು ಈ ಸೆಕೆಂಡ್ ಲೈನ್ಗೆ ಬಂದು ಅವುಗಳ ಒಂದು ಬೆಳೆಯುವುದು ಕಡಿಮೆ ಆಗ್ತು. ಇದು ಒಂದು ಕೂಡ ಒಂದು ರೀಸನ್ ಅಂತ ಹೇಳಬಹುದು ನಾವೊಂದು. ಅಂದ್ರೆ ಆಮೇಲೆ ಇನ್ನೊಂದು ಏನಾಯ್ತು, ನಾವು ಭತ್ತ ಅಥವಾ ಗೋಧಿಯನ್ನ ನಮ್ಮ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಇದರಲ್ಲಿ PDS ಮಾಡ್ತೀವಲ್ಲ ನಾವು, ಅಲ್ಲಿ ಕೂಡ ಹೆಚ್ಚು ಹೆಚ್ಚು ಅದನ್ನು ಕೊಡ್ತಾ ಬಂದ್ರು. ಈಗ ನಾವೇನು ಸರ್ಕಾರಕ್ಕೆ ಹೇಳ್ತಾ ಇದೀವಿ, PDS ನೀವು ಸಿರಿಧಾನ್ಯಗಳನ್ನ ಇನ್ಕ್ಲೂಡ್ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇವು ಒಂದು ಸಾರಿ ನಾವು ಮಿಲ್ಲಿಂಗ್ ಮಾಡಿಬಿಟ್ರೆ ಬಹಳ ದಿನ ಇಡ್ಲಿಕ್ಕೆ ಬರೋದಿಲ್ಲ. ಸೊ ಇದು ಕೂಡ ಒಂದು ಕಾರಣ, ಅಂದ್ರೆ ಬೆಳೆಯ ಒಂದು ಏರಿಯಾ ಕಡಿಮೆ ಆಗಲಿಕ್ಕೆ ಇವೆಲ್ಲವೂ ಮುಖ್ಯವಾದ ಕಾರಣ ಅಂತ ಹೇಳಬಹುದು. ಮತ್ತು ಅಂದ್ರೆ ಹೆಚ್ಚಿನ ಒಂದು ಇಲ್ಲಾರ್ದಾಗ ನಮಗೆ ಜಾಸ್ತಿ ಒಂದು ಮಾನಿಟರಿ ರಿಟರ್ನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಬರೋದಿಲ್ಲ. ಅಂದ್ರೆ ನಮ್ಗೆ ಲಾಭಾಂಶ ಒಂದು ಕಡಿಮೆ ಇರ್ತದೆ, ಅಂದ್ರೆ ಸಿರಿಧಾನ್ಯಗಳಿಗೆ ಹೆಚ್ಚಿನ ಬೆಲೆ ಇಲ್ಲ, ಇವಕ್ಕೂ ಕೂಡ ನಾವು MSP ಕೇಳ್ತಾ ಇದ್ದೇವೆ. ಸೊ ಇವೆಲ್ಲ ಒಂದು ಕಾರಣಗಳನ್ನ ನಾವು ಹುಡುಕೊಂಡು ಇದು ಮಾಡ್ತೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿದಂಗೆ ಹಿಂದೆ ಯಾಕೆ ಕಡಿಮೆ ಇತ್ತು, ಈಗ ಯಾಕೆ ಮತ್ತೆ ಬೆಳೀತಾ ಇದೆ, ಸಿರಿಧಾನ್ಯಗಳ ಒಂದು ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ, ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಮಹತ್ವ ಯಾಕೆ ಕೊಡ್ತಾ ಇದ್ದೇವೆ ಅಂದ್ರೆ, ಈಗ ನಾವು ನಮ್ಮ ಒಂದು ಆಹಾರ ಪದ್ಧತಿಯಿಂದ ನಮ್ಮ ಜನಾಂಗಕ್ಕೆ ಏನಾಗ್ತಾ ಇದೆ, ಆರೋಗ್ಯದ ಒಂದು ದೃಷ್ಟಿಯಿಂದ, ಹೆಚ್ಚಿನ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಬರೀ ಚಪಾತಿ ಅಥವಾ ಭತ್ತ ಅನ್ನ ಉಣ್ಣೋದ್ರಿಂದ ನಮ್ಮ ಗ್ಲೂಟೆನ್ ಅಂತ ಏನಿರ್ತದೆ ಅದು, ಇದು ಒಂದು ಅಂಟು ದ್ರವ, ಇದು ಹೆಚ್ಚು ಗೋಧಿಯಲ್ಲಿ ಹೆಚ್ಚಿನ ಒಂದು ಇರ್ತದೆ ಗ್ಲೂಟೆನ್ ಅಂತ. ಇದು ಗ್ಲೂಟೆನ್ ಫ್ರೀ ಅಂದ್ರೆ ಇವೆಲ್ಲ ಸಿರಿಧಾನ್ಯಗಳು ಗ್ಲೂಟೆನ್ ಇರೋದಿಲ್ಲ ಇದರಲ್ಲಿ. ಸೊ ಇದು ಒಂದು ಮುಖ್ಯ ಕಾರಣ, ಅಂದ್ರೆ ನಮ್ಮ ಹತ್ರ ಏನಿರ್ತದೆ ಗ್ಲೂಟೆನ್ ಇರಬಾರದು, ಅದು ಇದ್ರೆ ತೊಂದರೆ ಆಗ್ತದೆ. ಆಮೇಲೆ ಇನ್ನೊಂದು ಏನು, ಈಗ ನಮ್ಮಲ್ಲಿ ಸಕ್ಕರೆ ಕಾಯಿಲೆ ಇರುವ ಒಂದು ರೋಗಿಗಳಿಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಈ ಭತ್ತ ಮತ್ತು ಗೋಧಿಯಲ್ಲಿ ಹೆಚ್ಚಿನ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ. ಈಗ ಸಿರಿಧಾನ್ಯಗಳಲ್ಲಿ ಈಗ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ, ಕಂಪ್ಯಾರಿಟಿವ್ಲಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ. ಇವು ನಮ್ಮ ಸಕ್ಕರೆ ಕಾಯಿಲೆ ಇರುವ ರೋಗಿಗಳಿಗೆ ಹೆಚ್ಚು ಸಿರಿಧಾನ್ಯಗಳನ್ನು ಅವರು ತೆಗೆದುಕೊಂಡ್ರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ಗೆ ಬರುತ್ತದೆ ಅಂತೇಳಿ ಇದಕ್ಕೆ ಹೆಚ್ಚು ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ಇದು ಕೂಡ ಒಂದು ಮುಖ್ಯವಾದ ಕಾರಣ. ಮತ್ತು ಇನ್ನೂ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಸುಮಾರು 10 ಸಿರಿಧಾನ್ಯಗಳು ಬೆಳೆಯುವ ಒಂದು ರಾಜ್ಯಗಳಿವೆ. ಮಧ್ಯಪ್ರದೇಶ, ರಾಜಸ್ಥಾನ, ಕರ್ನಾಟಕ, ಗುಜರಾತ್ ಎಲ್ಲಾ ಕಡೆ ಸಿರಿಧಾನ್ಯ ಬೆಳೀತಾ ಇದ್ದಾರೆ. ಮತ್ತು ಈಗ ಇನ್ನೊಂದು ಏನಾಗ್ತಾ ಇದೆ, ಬೇಡಿಕೆ ಕೂಡ ಸಿರಿಧಾನ್ಯಗಳಿಗೆ ಜಾಸ್ತಿ, ಅಂದ್ರೆ ಜಾಗೃತಿ ಜನರಲ್ಲಿ ಈಗ ಆಹಾರದ ಒಂದು ಬಗ್ಗೆ, ಅಂದ್ರೆ ನಾವು ಏನು ತಿಂತಾ ಇದ್ದೀವಿ, ನೋ ಯುವರ್ ಫಾರ್ಮರ್ ನೋ ಯುವರ್ ಫುಡ್ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ, ಅಂದ್ರೆ ಯಾವ ರೈತ ಏನು ಬೆಳೆದಿದ್ದಾನೆ ಮತ್ತು ಎಲ್ಲಿಂದ ನಾವು ಅದನ್ನು ತಂದಿದ್ದೇವೆ, ಅದು ಏನು ಇನ್ಆರ್ಗ್ಯಾನಿಕ್ ಇದನೋ ಆರ್ಗ್ಯಾನಿಕ್ ಇದನೋ. ಈಗ ಸಾವಯವ ಅಂತ ಪ್ರಶ್ನೆ ಬಂದಾಗ ಈ ಸಿರಿಧಾನ್ಯಗಳಿಗೆ ಹೆಚ್ಚಿನ ಒಂದು ರಾಸಾಯನಿಕ ಇದು ಬೇಕಾಗುವುದಿಲ್ಲ, ಇವಕ್ಕೆ ಕಡಿಮೆ ರೋಗ ಮತ್ತು ರುಜಿನಗಳು ಕಡಿಮೆ ಸಿರಿಧಾನ್ಯಗಳಿಗೆ. ರೋಗ ಮತ್ತು ರುಜಿನ ಕಡಿಮೆ ಇದ್ದಾಗ ರಾಸಾಯನಿಕ ಪದಾರ್ಥಗಳ ಸಿಂಪರಣೆ ಆಗೋದಿಲ್ಲ ಅಲ್ಲಿ ಹೆಚ್ಚಿನ ಒಂದು, ಅಂದ್ರೆ ಇವು ಸಾವಯವ ಅಂತಾನೆ ಹೇಳಬಹುದು ನಾವು ಸಿರಿಧಾನ್ಯಗಳನ್ನ. ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳು ಕೂಡ ಬೇಕಾಗುವುದಿಲ್ಲ ಈ ಸಿರಿಧಾನ್ಯಗಳಿಗೆ. ಸೊ ಈ ರೀತಿ ಇದ್ದಾಗ ನಾವು ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಈ ಒಂದು ಸಿರಿಧಾನ್ಯಗಳಿಗೆ ಬಹಳಷ್ಟು ಮಹತ್ವ ಬರ್ತಾ ಇದೆ. ಯಾಕೆ ಅಷ್ಟು ಮಹತ್ವ ಬರ್ತಾ ಇದೆ? ಇದರ ಒಂದು ತಾವು ಹೇಳಿದ ಹಾಗೆ ಆಹಾರ ಪದ್ಧತಿ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರ. ಕೆಲವೊಂದು ಕಾಯಿಲೆಗಳು, ವಿಶೇಷವಾಗಿ ಸಕ್ಕರೆ ರೋಗ ಮತ್ತು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ, ಇವೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಅಷ್ಟು ಮಹತ್ವ ಬರ್ತಾ ಇದೆ ಅಂತೀರ. ಮತ್ತು ಈಗಾಗಲೇ ತಾವು ಹೇಳಿದ್ರೆ ನ್ಯೂಟ್ರಿ ಮಿಲೆಟ್ಸ್ ಅಂತ ಹೇಳ್ಕಾರ್ತಾರೆ, ಇವಕ್ಕೆಲ್ಲ ನ್ಯೂಟ್ರಿ ಮಿಲೆಟ್ಸ್ ಅಂತೇಳಿ, ಇದರ ಮಹತ್ವ ತಿಳಿಸ್ಕೊಡಿ, ಸಿರಿಧಾನ್ಯಗಳ ಮಹತ್ವ. ಈಗ ಸಿರಿಧಾನ್ಯಗಳ ಮಹತ್ವ ಅಂದ್ರೆ, ನಾ ಇದುವರೆಗೆ ಹೇಳಿದೆ ನಿಮಗೆ ಮೊದಲು, ಇವು ಮುಖ್ಯವಾದ ಒಂದು ಆಹಾರ ಪದ್ಧತಿಯಲ್ಲಿ ನಮ್ಮ ಮುಖ್ಯ, ಇದನ್ನು ನಾವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮಗೆ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಇದಾಗ್ತದೆ. ಮತ್ತು ಬೇರೆ ಬೆಳೆಗಳಿಗೆ ನಾವು ಹೋಲಿಸಿ ನೋಡಿದಾಗ, ಬೇರೆ ಬೆಳೆಗಳಿಗೆ ನಮಗೆ ಬೇಕಾಗುವ ಪೋಷಕಾಂಶಗಳಿರಬಹುದು ಅಥವಾ ನೀರಿರಬಹುದು ಅಥವಾ ಬೇರೆ ಒಂದು ಪರಿಕರಗಳ ಅದು ಎಲ್ಲನೂ ಕಡಿಮೆ ಇದೆ. ಸೊ ಕಡಿಮೆ ಇದ್ದಾಗ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ನಾವು ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತದೆ. ಇದು ಕ್ವೈಟ್ ನ್ಯಾಚುರಲ್ ಇದು. ಆಮೇಲೆ ಇವಕ್ಕೆ ನಾವು ಮೈಕ್ರೋ ನ್ಯೂಟ್ರಿಯಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವೇನ್ ಹೇಳ್ತೀವಿ, ಇದು ಜಾಸ್ತಿ ಇರ್ತದೆ ಸಿರಿಧಾನ್ಯಗಳಲ್ಲಿ ಜಾಸ್ತಿ ಇರ್ತದೆ. ಮತ್ತು ಇವು ಗ್ಲುಟೆನ್ ಇರೋದಿಲ್ಲ ಇದರಲ್ಲಿ, ಮತ್ತು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತದೆ, ಇದು ಕೂಡ ಒಂದು ಇದು. ಇನ್ನೊಂದು ಮುಖ್ಯವಾಗಿ ಇದು ಬೆಳೆ ಸರದಿ ಪದ್ಧತಿಯಲ್ಲಿ ಹೆಚ್ಚು ಹೊಂದ್ಕೊಳ್ತಾವೆ ಸಿರಿಧಾನ್ಯಗಳು, ಯಾಕಂದ್ರೆ ಇವು ಸುಮಾರು 80-120 ದಿವಸಗಳಲ್ಲಿ ನಾವು ಕಟಾವಿಗೆ ಬಂದ್ಬಿಡ್ತವೆ. ಸೊ ಹೆಚ್ಚು, ಆಮೇಲೆ ಇವು ನೀರು ಕಡಿಮೆ ಇದ್ದರೂ ಬೆಳೀತವೆ, ಶುಷ್ಕ ವಾತಾವರಣಕ್ಕೆ ಹೊಂದ್ಕೊಳ್ತವೆ, ಅಂದ್ರೆ ಸೆಮಿ ಎರಿಡ್ ಈಗ ನಾವು ಇದರಲ್ಲಿ ಏನು ಹೇಳ್ತೀವಿ ನಾವು, ಇವು ಹೆಚ್ಚು ಹೊಂದ್ಕೊಳ್ತವೆ. ಮತ್ತು ದೇ ಆರ್ ಎ ಗುಡ್ ಸೋರ್ಸ್ ಆಫ್ ಫಾಡರ್ ಅಂತ ಹೇಳ್ತೀವಿ, ಮೇವಿಗೆ ಒಂದು ಅತ್ಯುತ್ತಮ ಒಂದು, ಜಾನುವಾರುಗಳಿಗೆ ಅತ್ಯುತ್ತಮ ಮೇವು ಕೂಡ ಇದರಿಂದ ನಮಗೆ ಲಭ್ಯವಾಗ್ತದೆ. ಮತ್ತು ಇದಕ್ಕೆ ಇನ್ನೊಂದು ಏನು, ಯಾಕೆ ಇದಕ್ಕೆ ಮಹತ್ವ ಕೊಡ್ತಾ ಇದೀವಿ ಅಂತ ಕೇಳಿದ್ರಿ, ಇದು ನಮಗೆ ಸುಮಾರು 2018 ಶುರುವಾಯಿತು. ಅಂದ್ರೆ ನಮ್ಮ ಇದರಲ್ಲಿ ವಿಶ್ವಸಂಸ್ಥೆ ಅಂತ ನಾವು ಹೇಳ್ತೀವಲ್ಲ, ಆ ವಿಶ್ವಸಂಸ್ಥೆಯಲ್ಲಿ ನಮಗೆ ನಾವು ನಮ್ಮ ಭಾರತ ದೇಶ ಇವೆಲ್ಲ ಆರೋಗ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಒಂದು ಗ್ಲೋಬಲ್ ಡಿಮ್ಯಾಂಡ್ ಅಂತ ಏನ್ ಹೇಳ್ತೀವಿ, ಅಥವಾ ನಮ್ಮ ಡೊಮೆಸ್ಟಿಕ್ ನಮ್ಮ ಇದರಲ್ಲಿ ಭಾರತದಲ್ಲಿಯೇ ಡಿಮ್ಯಾಂಡ್ ಅಂತ ಏನ್ ಹೇಳ್ತೀವಿ, ನಮ್ಮ ಮುಖ್ಯವಾಗಿ ಪೌಷ್ಟಿಕಾಂಶಗಳಿರುವ ಧಾನ್ಯಗಳನ್ನು ನಾವು ನಮ್ಮ ಜನರಿಗೆ ಉಣಬಡಿಸಬೇಕು ಅಂತ ಒಂದು ದೃಷ್ಟಿಯಿಂದ ನಮ್ಮ ಭಾರತ ಸರ್ಕಾರ ಏನ್ ಮಾಡಿತು, ನಮ್ಮ ವಿಶ್ವಸಂಸ್ಥೆಯಲ್ಲಿ ಒಂದು ವರ್ಷ ಈ ಇದಕ್ಕೆ ಇಂಟರ್ನ್ಯಾಷನಲ್ ಇಯರ್ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ಘೋಷಣೆ ಮಾಡ್ರಿ ಅಂತ ಬೇಡಿಕೆ ಇಟ್ಟು ಈ ಬೇಡಿಕೆ 2018ರಲ್ಲಿ ಬಂತು. ಯಾಕಂದ್ರೆ 2018ರಲ್ಲಿನೇ ನಮಗೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ಗೆಜೆಟ್ ನೋಟಿಫಿಕೇಶನ್ ಆಗಿತ್ತು. ಸೊ ಅದೇ ವರ್ಷ ನಮಗೆ ಬೇಡಿಕೆ ಕೂಡ ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತ ದೇಶ ಇಡ್ತು. ಇದಕ್ಕೆ 72 ರಾಷ್ಟ್ರಗಳು ಇದನ್ನು ಬೆಂಬಲಿಸಿದವು. ಅದಕ್ಕೆ ಈ ವರ್ಷ ನಾವೇನು ಹೇಳ್ತಿದ್ವಿ 2023ರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿತು. ಈ ಘೋಷಣೆಯಿಂದ ಈಗ ನಾವು ಇದನ್ನ ನಾವು ಏನ್ ಮಾಡಿದೀವಿ, ನಾವು ಇದನ್ನ ನಮ್ಮ ಒಂದು ಸನ್ಮಾನ್ಯ ವಿತ್ತ ಸಚಿವರು ಅಂದ್ರೆ ಭಾರತ ಸರ್ಕಾರದ ವಿತ್ತ ಸಚಿವರು ಅವರು ಏನ್ ಹೇಳಿದ್ರು ಇದಕ್ಕೆ ಅಂದ್ರೆ ಬಜೆಟ್ ಇದರಲ್ಲಿನೇ ನಮ್ಮ ಹೋದ ವರ್ಷದ ಬಜೆಟ್ ಅಲ್ಲಿ 1ನೇ ಫೆಬ್ರವರಿ 2022ರಲ್ಲಿ ಇದನ್ನ ಈ ಒಂದು ಅನೌನ್ಸ್ಮೆಂಟ್ ಅನ್ನು ಘೋಷಣೆ ಮಾಡಿ ಹೆಚ್ಚು ಒಂದು ಕೊಯ್ಲೋತ್ತರ ಸಂಸ್ಕರಣೆ ಯಾರು ಮಾಡ್ತಾರೆ ಈ ಸಿರಿಧಾನ್ಯಗಳಿಗೆ ಅವರಿಗೆ ನಾವು ಹೆಚ್ಚಿನ ಒಂದು ಹಣಕಾಸಿನ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವರು ಘೋಷಣೆ ಮಾಡಿದ್ರು. ಮತ್ತು ಇದನ್ನು ಹೆಚ್ಚು ಹೆಚ್ಚು ಬ್ರ್ಯಾಂಡಿಂಗ್ ಆಫ್ ಮಿಲೆಟ್ ಪ್ರಾಡಕ್ಟ್ಸ್ ಅಂತ ನಾವೇನು ಹೇಳ್ತಿದ್ವಿ, ಈಗಂದ್ರೆ ಅಗ್ರಿ ಸ್ಟಾರ್ಟ್ಅಪ್ಸ್ ನವೋದ್ಯಮಗಳು ಅಂತ ನಾವೇನು ಹೇಳ್ತಾ ಇದ್ದೀವಿ, ನಮ್ಮ ಯುವಕರು ಹೊಸ ಉದ್ಯಮಗಳತ್ತ ಮುಖ ಮಾಡ್ತಾ ಇದ್ದಾರೆ, ಅವರು ಈ ಮಿಲೆಟ್ಸ್ ಪ್ರಾಡಕ್ಟ್ಸ್ ಅನ್ನು ಅವರು ಮಾಡಿದರೆ ಖಂಡಿತವಾಗಿ ಇದಕ್ಕೆ ನಾವು ಹೆಚ್ಚಿನ ಒಂದು ಉತ್ತೇಜನ ಕೊಡ್ತೀವಿ ಅಂತೇಳಿ ನಮ್ಮ ಸನ್ಮಾನ್ಯ ವಿತ್ತ ಸಚಿವರು ಹೇಳಿದರು. ಇದಕ್ಕಾಗಿ ಅವರು ಏನು ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇಲ್ಲಿ ನೀವು ಒಂದು ಮಿಲೆಟ್ ಸಮಾವೇಶ ಮಾಡ್ರಿ ಅಂತ ನಮಗೆ ಹೇಳಿದರು. ಸೊ ಆ ಒಂದು ಇದರಿಂದ ನೆಬಾರ್ಡ್ ಒಂದು ಸಂಯೋಜನೆಯಿಂದ ನಾವು 7 ಮತ್ತು 28ರಂದು ನಾವು ಒಂದು ಮಿಲೆಟ್ ಸಮಾವೇಶ ಮಾಡಿ ಈ ಸದರಿ ಕಾರ್ಯಕ್ರಮದಲ್ಲಿ ನಮ್ಮ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಿದ್ರು, ವಿತ್ತ ಸಚಿವರಿದ್ರು, ಕೇಂದ್ರ ಕೃಷಿ ಮಂತ್ರಿಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ಕೂಡ ಎಲ್ಲರೂ ಇದಕ್ಕೆ ಬಂದು ಈ ಒಂದು ಕರ್ಟನ್ ರೇಸರ್ ಅಂದ್ರೆ ನಮ್ಮ ದೇಶದಲ್ಲಿ ಪ್ರಾರಂಭವಾಗುವ ಈ ಜನವರಿ 23ರಲ್ಲಿ ಪ್ರಾರಂಭವಾಗುವ ಇದಕ್ಕೆ ಒಂದು ಮಿಲೆಟ್ ಅಭಿಯಾನ ಮಾಡೋಣ ಅಂತ ಹೇಳಿ ಅವತ್ತಿನ ದಿವಸ ನಾವು ಚಾಲನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದು ಯಶಸ್ವಿಯಾಗಿ ಇಲ್ಲಿ ಜರುಗಿತು ಅಂತ ಹೇಳಲು ನಾನು ಬಹಳಷ್ಟು ಸಂತೋಷ ವ್ಯಕ್ತಪಡಿಸ್ತೇನೆ. ಅದು ಯಶಸ್ವಿಯಾಗಿತ್ತು. ಅಲ್ಲಿ ಅವರು 25 ಕೋಟಿ ನಮ್ಮ ಇದಕ್ಕೆ ವಿಶ್ವವಿದ್ಯಾಲಯಕ್ಕೆ ಈ ಒಂದು ಸಂಶೋಧನೆ ಮತ್ತು ಇದಕ್ಕೆ ಕೊಯ್ಲೋತ್ತರ ಸಂಸ್ಕರಣೆ ಯಾವ ರೀತಿ ಮಾಡಬೇಕು ಮತ್ತು ನಮ್ಮ ರೈತರಿಗೆ ಯಾವ ರೀತಿ ಮಿಲೆಟ್ ಉತ್ಪಾದನೆ ಮಾಡುವುದು ಮತ್ತು ಅದನ್ನ ಅಂದ್ರೆ ನಾವೇನು ಇಲ್ಲಿ ಹೇಳ್ತೀವಿ ಪ್ರೊಡಕ್ಷನ್ ಟು ಪ್ರಾಡಕ್ಟ್ ಅಂದ್ರೆ ಉತ್ಪಾದನೆಯಿಂದ ಉತ್ಪಾದಕತೆ ಎಲ್ಲಿವರೆಗೆ ನಮ್ಮ ಒಂದು ಇದೇನಿರ್ತದೆ ಉತ್ಪನ್ನದವರೆಗೆ ನಾವು ಮುಟ್ಟಬೇಕು, ಆ ಉತ್ಪನ್ನ ನಮ್ಮ ರೈತರಿಗೆ ಸೇರಬೇಕು ಮತ್ತು ಅವರ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಬೇಕು ಎಂಬ ದೃಷ್ಟಿಯಿಂದ ಈ ಒಂದು ಉತ್ಪಾದನೆ ಅಥವಾ ಪ್ರೊಡಕ್ಷನ್ ಉತ್ಪಾದನೆಯಿಂದ ಉತ್ಪನ್ನದವರೆಗೆ ಅಂಥೇಳಿ ನಾವು ಇದನ್ನು ಮಿಲೆಟ್ ವ್ಯಾಲ್ಯೂ ಚೇನ್ ಪಾರ್ಕ್ ಅಂತ ನಾವು ಮಾಡ್ತಾ ಇದ್ವಿ. ಅಂದರೆ ಈ ಒಂದು ಕೊಂಡಿ ಇಲ್ಲಿಂದ ನಾವು ಉತ್ಪಾದನೆ ಮಾಡ್ತಾ ಇದ್ವಿ ಮತ್ತು ಎಲ್ಲಿಗೆ ಹೋಗಿ ಅದನ್ನು ಹಸ್ತೀವಿ ಉತ್ಪನ್ನದಕ್ಕೆ ಹಸ್ತೀವಿ. ಆ ರೀತಿ ನಾವು ಹೆಚ್ಚಿನ ಒಂದು ಒತ್ತು ಕೊಟ್ಟು ಈಗ ನಾವು ಅದರ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆಗೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಮಿಲೆಟ್ ಇಷ್ಟೆಲ್ಲ ಒಂದು ಪ್ರಮಾಣದಲ್ಲಿ ಸರ್ಕಾರ ಮತ್ತು ವಿಶ್ವವಿದ್ಯಾಲಯಗಳು ಈ ಒಂದು ಸಿರಿಧಾನ್ಯಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ದಾವೆ. ಸಿರಿಧಾನ್ಯಗಳು ಅತ್ಯಂತ ಒಂದು ಸಂಪದ್ಭರಿತವಾದಂಥ ಅಂದರೆ ಪೋಷಕಾಂಶ ಸಂಪದ್ಭರಿತವಾದಂಥ ಧಾನ್ಯಗಳು ಅಂತ ಹೇಳುವ ಹೊತ್ತಿನಾಗ, ಆದರೆ ಇವುಗಳನ್ನು ಬೆಳೀತಕ್ಕಂಥ ಅಥವಾ ಕ್ಷೇತ್ರವನ್ನು ವಿಸ್ತರಣೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಈ ಕ್ಷೇತ್ರ ವಿಸ್ತರಣೆಯಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಆದರೆ ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೀಲಿಕ್ಕೆ ಮುಂದೆ ಬರ್ತಾ ಇಲ್ಲ, ಇದನ್ನು ಯಾವ ರೀತಿ ವಿಶ್ವವಿದ್ಯಾಲಯಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಯಾವ ರೀತಿ ರೈತರಿಗೆ ಪ್ರಚೋದನೆಯನ್ನು ಕೊಟ್ಟು ಹೆಚ್ಚೆಚ್ಚು ಕ್ಷೇತ್ರದಲ್ಲಿ ಸಿರಿಧಾನ್ಯ ಉತ್ಪಾದನೆ ಮಾಡಲಿಕ್ಕೆ ಕೆಲಸ ಆಗಬೇಕಾಗಿದೆ ಅಂತಿರ್ತಾವೆ? ಇದು ಬಹಳ ಒಂದು ಅತ್ಯುತ್ತಮ ಪ್ರಶ್ನೆ ಕೇಳಿದಿರ್ತಾವು. ಯಾಕಂದ್ರೆ ಈಗ ಮಿಲೆಟ್ ಅನ್ನು ಹೆಂಗೆ ಪ್ರಮೋಟ್ ಮಾಡಬೇಕು ನಾವು ಅಂತ ಕೇಳ್ತಾ ಇದ್ದೇನೆ. ಅಂದ್ರೆ ಯಾವ ರೀತಿ ಅದು ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟು ನಾವು ಯಾವ ರೀತಿ ಮಾಡಬೇಕು, ಅದು ಯಾವ ರೀತಿ ಉತ್ತೇಜನ ಕೊಡಬೇಕು ಅಂತ ಹೇಳಕ್ಕೆ ನಮಗೆ ಅದರಲ್ಲಿ ಏನು ಮುಖ್ಯವಾಗಿ ಇಶ್ಯೂಸ್ ಅಂದ್ರೆ ಸಮಸ್ಯೆಗಳೇನಿದಾವೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಮೊಟ್ಟ ಮೊದಲೇ ಸಮಸ್ಯೆ ಅಂದ್ರೆ ಮೊದಲು ಏನಿತ್ತು, ಈಗ ಒಂದು 2-3 ವರ್ಷದಿಂದ ಅದರಲ್ಲಿ ಒಂದು ಹೆಚ್ಚಿನ ಉತ್ಪಾದಕತೆ ಕೊಡುವ ತಳಿಗಳು ಕಡಿಮೆ ಇದ್ದವು, ಅಂದ್ರೆ ಹೈಲ್ಡಿಂಗ್ ವೆರೈಟೀಸ್ ಕಡಿಮೆ ಇದ್ವು. ಆ ರೈತರಿಗೆ ಏನಾಗ್ತಿತ್ತು, ಇದು ಬೆಳೀರಿ ಅಂದ್ರೆ ಇಳುವರಿ ಬರ್ತಾ ಇದ್ದಿಲ್ಲ, ಅದರಲ್ಲಿ ಇಳುವರಿ ಬರದೆ ಮತ್ತು ಮಾರ್ಕೆಟ್ ಒಂದು ಬೆಲೆ ಸಿಗದೆ ಅವರಿಗೆ ಹೆಚ್ಚಿನ ಒಂದು ನುಕ್ಸಾನ ಆಗ್ತಾ ಇತ್ತು. ಅದಕ್ಕೆ ನಾವು ಹೆಚ್ಚಿನ ಒಂದು ಉತ್ತೇಜನ ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ, ಅಂದ್ರೆ ಲ್ಯಾಕ್ ಆಫ್ ಹೈಲ್ಡಿಂಗ್ ವೆರೈಟೀಸ್ ಅಂತ ನಾವೇನು ಹೇಳ್ತಾ ಇದೀವಿ ಅದು ಆಗ್ತಿದ್ದಿಲ್ಲ ಮತ್ತು ಉತ್ಪಾದಕತೆ ಕೂಡ ಕಡಿಮೆ ಇತ್ತು. ಅದಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬಹುದು. ಆಮೇಲೆ ಯಾಂತ್ರೀಕರಣ ಬಹಳ ಸಮಸ್ಯೆ ಇದೆ ಇದರಲ್ಲಿ. ಯಾಂತ್ರೀಕರಣ ಅಂದ್ರೆ ಈ ಸಿರಿಧಾನ್ಯಗಳನ್ನು ಹೆಚ್ಚು ಒತ್ತು ಅಂದ್ರೆ ಅಡವಿಟ್ಟು ಬೆಳಿಬೇಕಾಗ್ತದೆ, ಅದಕ್ಕೆ ಸುಮಾರು 30 ಸೆಂಟಿಮೀಟರ್ 1 ಫೀಟ್ ನಷ್ಟು ಅಷ್ಟೇ ಅಂತರ ಕೊಡಬೇಕಾಗ್ತದೆ. ಆ ಒಂದು ಯಾಂತ್ರೀಕರಣ ಕೂಡ ಇದರಲ್ಲಿ ಒಂದು ಸಮಸ್ಯೆ, ನ್ಯೂನತೆ ಅಥವಾ ಸಮಸ್ಯೆ ಇದೆ. ಮತ್ತು ಇದರ ಕೊಯ್ಲೋತ್ತರ ಸಂಸ್ಕರಣೆ ಕೂಡ ಒಂದು ಸಮಸ್ಯೆ ಇತ್ತು. ಈಗ ಸಾಕಷ್ಟು ಮಟ್ಟಿಗೆ ಇದಕ್ಕೆ ನಾವು ನಮ್ಮ ಸಂಶೋಧನೆ ದೃಷ್ಟಿಯಿಂದ ಸಾಕಷ್ಟು ಮಟ್ಟಿಗೆ ಇದನ್ನು ನಾವು ಪ್ರಮೋಷನ್ ಮಾಡ್ತಾ ಇದ್ದೇವೆ. ಮತ್ತು ಕೊಯ್ಲೋತ್ತರ ಸಂಸ್ಕರಣೆ ಅದಕ್ಕೆ ಸಾಕಷ್ಟು ಯಂತ್ರಗಳು ಅಂದ್ರೆ ನಾವೇನು ಹೇಳ್ತಾ ಇದೀವಿ, ಅಕ್ಯೂಟ್ ಲ್ಯಾಕ್ ಆಫ್ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಡಿಹಲ್ಲಿಂಗ್ ಅಥವಾ ಮಿಲ್ಲಿಂಗ್ ಅಂತ ಏನು ಹೇಳ್ತಾ ಇದೀವಿ, ಅವು ಮಾಡಲಿಕ್ಕೆ ನಮಗೆ ಗ್ರೇಡಿಂಗ್ ಅಂತ ಹೇಳ್ತೀವಿ, ಸಾರ್ಟಿಂಗ್ ಅಂತ ಹೇಳ್ತೀವಿ, ಅವನ್ನ ನಾವು ಸಂಸ್ಕರಣೆ ಮಾಡಲಿಕ್ಕೆ ಹೆಚ್ಚು ಇದ್ದಿಲ್ಲ ನಮಗೆ. ಇದು ಕೂಡ ಒಂದು ನ್ಯೂನತೆ ಅಂತ ಹೇಳ್ಬಹುದು. ಮತ್ತು ಅವು ಆದ್ಮೇಲೆ ಕನ್ಸಂಪ್ಷನ್ ನಮಗೆ ಮಾರ್ಕೆಟ್ ಬೇಕಾಗ್ತದೆ. ಅಂದ್ರೆ ನಮ್ಮ ಜನರ ಒಂದು ನಾಲಿಗೆ ರುಚಿ ಎದಕ್ಕೆ ಒಗ್ಗಿಕೊಂಡಿರ್ತದೆ ಅದಕ್ಕೆ ಒಗ್ಗಿಕೊಂಡಿರ್ತದೆ. ಇದು ಒಂದು ಬೇರೆ ತರ ಆದಾಗ ಅದಕ್ಕೆ ನಾವು ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕಾಗ್ತದೆ. ಇದರಲ್ಲಿ ಹೆಚ್ಚು ನಾರಿನಂಶ ಇರ್ತದೆ, ನಾರಿನಂಶ ಇರೋದ್ರಿಂದ ಇದು ಹೆಚ್ಚು ಮಲಬದ್ಧತೆ ಕೂಡ ನಿವಾರಣೆ ಆಗ್ತದೆ ಅಂತ ಹೇಳಿ ಅವರಿಗೆಲ್ಲ ತಿಳಿಸಿ ಹೇಳಿ ಈ ರೀತಿ ಅವರಿಗೆ ಕನ್ಸ್ಯೂಮರ್ ಪ್ರಿಫರೆನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಬಹಳ ಮುಖ್ಯ ಆಗ್ತದೆ. ಈಗ ರಾಗಿ ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ನಾವು ಊಟ ಮಾಡೋದಿಲ್ಲ, ಜೋಳ ಊಟ ಮಾಡ್ತೀವಿ. ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನಾಗ್ತದೆ, ಜೋಳ ಹೆಚ್ಚು ಊಟ ಮಾಡೋದಿಲ್ಲ, ಅಲ್ಲಿ ಇದಾಗ್ತದೆ. ಈಗೆಲ್ಲ ಚೇಂಜ್ ಆಗ್ತಾ ಇದೆ, ಕನ್ಸ್ಯೂಮರ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಕೂಡ ಚೇಂಜ್ ಆಗ್ತಾ ಇದೆ. ಹೆಚ್ಚು ಹೆಚ್ಚು ಜನರು ಸಿರಿಧಾನ್ಯಗಳತ್ತ ವಾಲ್ತಾ ಇದ್ದಾರೆ. ಆ ರೀತಿ ಇನ್ನೂ ಹೆಚ್ಚಿನ ಒಂದು ಪ್ರಮೋಷನ್ ನಾವು ಮಾಡ್ಕೋಬೇಕು. ಮತ್ತು ನಾವು ಎಕ್ಸ್ಟೆನ್ಷನ್ ಅಂತ ನಾವೇನು ಹೇಳ್ತಾ ಇದೀವಿ ಅದು ಸ್ವಲ್ಪ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ನಮ್ಮ ಒಂದು ವಿಸ್ತರಣೆ ಆಗಬೇಕಾಗ್ತದೆ. ಕೃಷಿಯಲ್ಲಿ ವಿಸ್ತರಣೆ ಕೂಡ ಅಂದ್ರೆ ನಾವು ಯಾರನ್ನ ಮುಟ್ಟಬೇಕಾಗ್ತದೆ, ನೀಡಿ ಫಾರ್ಮರ್ಸ್ ರೀಚಿಂಗ್ ದಿ ಅನ್ರೀಚ್ಡ್ ಅಂತ ನಾವೇನು ಹೇಳ್ತಾ ಇದೀವಿ, ಅವ್ರನ್ನ ನಾವು ರೀಚ್ ಮಾಡಿ ಎಲ್ಲರಿಗೂ ಅವರಿಗೆ ಒಂದು ಟೆಕ್ನಾಲಜಿ ತಾಂತ್ರಿಕತೆ ಏನಿದೆ, ಅದರಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಏನು ತಾಂತ್ರಿಕತೆ ಇದೆ ಸಿರಿಧಾನ್ಯಗಳ ಬೆಳೆಯುವಲ್ಲಿ, ಅದನ್ನು ನಾವು ತಿಳಿಸಿಕೊಟ್ರೆ ಹೆಚ್ಚಿನ ಒಂದು ಉತ್ಪಾದನೆ ಅದರಲ್ಲಿ ಆಗ್ತದೆ. ಈ ಬೆಳೆಗಿಂತ ಈ ಬೆಳೆ ಇಷ್ಟು ಮಟ್ಟಿಗೆ ನಮಗೆ ಕಡಿಮೆ ನೀರು ಮತ್ತು ಕಡಿಮೆ ಪೋಷಕಾಂಶಗಳಿಂದ ಬರ್ತದೆ ಅಂತ ತಿಳಿಸಿ ಹೇಳಿ ಅವರಿಗೆ ನಾವು ಒಂದು ಜಾಗೃತಿ ಮೂಡಿಸಿದರೆ ಖಂಡಿತವಾಗಿ ಇದು ಸಕ್ಸಸ್ ಆಗ್ತದೆ. ಈ ಎಲ್ಲ ಒಂದು ನಮಗೇನು ಇಶ್ಯೂಸ್ ಅಂತ ತಾವೇನು ಹೇಳಿದ್ರಿ, ಇವನ್ನ ನಾವು ಹಂತ ಹಂತವಾಗಿ ನಾವು ಅಡ್ರೆಸ್ ಮಾಡ್ತಾ ಇದೀವಿ. ಇದನ್ನು ನಾವು ಅಡ್ರೆಸ್ ಮಾಡಿಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಇದಕ್ಕೆ ಸಾಕಷ್ಟು ಸಂಶೋಧನೆ ಕೂಡ ನಾವು ಆಗ್ತಾ ಇದೆ. ಈಗ ತಾವು ಹೇಳಿದಾಗೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಆಗಿದೆ ಈಗಾಗಲೇ. 2023 ಏನೇನು ಒಂದು ಇದ್ರ ಬಗ್ಗೆ ಚರ್ಚೆಗಳು, ಯಾಕೆ ಅಷ್ಟು ಮಹತ್ವ ಬರ್ತಾ ಇದೆ 2023 ಸಿರಿಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದ್ರು, ಇದರ ಹಿನ್ನೆಲೆ ಜೊತೆಗೆ ಏನೆಲ್ಲ ಚಟುವಟಿಕೆಗಳು ಈ ಒಂದು ವರ್ಷದಲ್ಲಿ ನಡೀತಾ ಇದೆ ಅಂದಿರ್ತಾವ? ಈ ವರ್ಷದಲ್ಲಿ ಸರಣಿ ನೀವು ಹೇಳಿದಿರ್ತಾವೆ ಈಗಾಗಲೇ, ಸಿರಿಧಾನ್ಯಗಳಿಗೆ ಹೆಚ್ಚು ಒಂದು ಜಾಗೃತಿ ಮೂಡಿಸುವಲ್ಲಿ ನಾವು ಹೆಚ್ಚು ಒಂದು ಇದು ಮಾಡಬೇಕಾಗ್ತದೆ. ಈಗ January 20, 21, and 22 ಈ ಬೆಂಗಳೂರಿನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಸಿರಿಧಾನ್ಯ ಮತ್ತು ಸಾವಯವದ ಒಂದು ಜಾತ್ರೆ ಅಂತ ಹೇಳ್ಬೋದು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಎಲ್ಲ ದೇಶ ವಿದೇಶಿಯ ಕಂಪನಿಗಳು ಕೂಡ ಇದರಲ್ಲಿ ಭಾಗವಹಿಸುತ್ತದೆ. ಇದು ಮೊದಲನೇ ಒಂದು ಹೆಜ್ಜೆ, ಈ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ಹೇಳ್ತೀವಿ, ಸಿರಿಧಾನ್ಯ ವರ್ಷದಲ್ಲಿ ಮೊದಲನೇ ಒಂದು ಹೆಜ್ಜೆ. ಇಲ್ಲಿ ನಾವು ನಮ್ಮ ನಮ್ಮ ವಿಶ್ವವಿದ್ಯಾಲಯದಿಂದ ಇರಬಹುದು ಅಥವಾ ನವೋದ್ಯಮಗಳಿಂದ ಇರಬಹುದು, ಏನೇನು ಸಿರಿಧಾನ್ಯಗಳ ಉತ್ಪನ್ನಗಳ ಒಂದು ಸಾಧ್ಯತೆ ಇದೆ, ಆ ಉತ್ಪನ್ನ ಯಾವುದಕ್ಕೆ ನಾವು ಹೆಚ್ಚಿನ ಒಂದು ಒತ್ತು ಕೊಡಬೇಕಾಗ್ತದೆ, ಈ ಉತ್ಪನ್ನ ಮಾಡಲಿಕ್ಕೆ ನಮಗೆ ಏನು ಸಲಕರಣೆಗಳು ಬೇಕಾಗ್ತವೆ, ಇವೆಲ್ಲವಕ್ಕೂ ಚರ್ಚೆ ಅಂದ್ರೆ ಪರಸ್ಪರ ಮುಖಾಮುಖಿ ಚರ್ಚೆ ನಡೀತದೆ. ಅಲ್ಲಿ ಆ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಖಂಡಿತವಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಮೂಡುತ್ತದೆ. ಇದು ಮುಖ್ಯವಾಗಿ ಆಗತಕ್ಕಂತಹ ಒಂದು ಬೆಳವಣಿಗೆ ಸಿರಿಧಾನ್ಯದ ಇದರಲ್ಲಿ. ಮತ್ತು ಈ ಸಿರಿಧಾನ್ಯಗಳ ಬಗ್ಗೆ ನಾವು ಹೆಚ್ಚು ಈ ವರ್ಷ ನಾವು ಏನು ಹೆಚ್ಚು ಜಾಗೃತಿ ಏನು ಮೂಡಿಸಬೇಕು ಅಂದ್ರೆ, ಈ ಸಿರಿಧಾನ್ಯಗಳು ಹವಾಮಾನ ವೈಪರೀತ್ಯಕ್ಕೆ ಸುಲಭವಾಗಿ ಬೆಳೆಯಬಲ್ಲ ಬೆಳೆಗಳು ಅಂತ ಹೇಳಬಹುದು. ಈಗ ಹೋದ ವರ್ಷ ತಾವು ನೋಡಿದ್ರಿ, ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗ ಹತ್ತಿಯಲ್ಲಿ ಸಾಕಷ್ಟು ನುಕ್ಸಾನ ಆಗಿದೆ, ತೊಗರಿಯಲ್ಲಿ ನೆಟೆ ರೋಗ ಬಂದು ಸಾಕಷ್ಟು ನಮ್ಮ ರೈತರು ಕೈ ಸುಟ್ಟುಕೊಂಡಿದ್ದಾರೆ. ಸೊ ಈ ರೀತಿ ಹವಾಮಾನ ವೈಪರೀತ್ಯ ಯಾವ ಕ್ಷಣದಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಈ ಬೆಳೆಗಳು ನಮಗೆ 70-80 ದಿನಗಳಲ್ಲೇ ಬಂದ್ಬಿಡ್ತದೆ. ಅಂದ್ರೆ ಮಳೆ ಬಂದ ತಕ್ಷಣ ನಾವು ಬಿತ್ತಿದ್ರೆ ಮುಂಗಾರು ಹಂಗಾಮಿನಲ್ಲಿ ಇವು ಎಲ್ಲ ಹಂಗಾಮಿನಲ್ಲೂ ಬರ್ತದೆ. ಈ ಸಿರಿಧಾನ್ಯಗಳಂತ ನಾನೇನು ಹೇಳಿದೆ, ಈ 9 ಸಿರಿಧಾನ್ಯಗಳನ್ನ ಇವು ಎಲ್ಲ ಹಂಗಾಮಿನಲ್ಲಿ ಕೂಡ ನಾವು ಬೆಳೆಯಬಹುದು. ಇದರಿಂದ ಉಷ್ಣ ನಿರೋಧಕ ಬೆಳೆ, ಡ್ರೌಟ್ ಟಾಲರೆನ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಉಷ್ಣ ನಿರೋಧಕತೆ ಕೂಡ ಇರ್ತದೆ. ಅಂದ್ರೆ ಮಳೆ ಸರಿ ಆಗಿಲ್ಲ ಅಂದ್ರೂ ಕೂಡ ಇದರ ಸ್ವಲ್ಪ ಮಟ್ಟಿಗಳವರೆಯನ್ನ ನಾವು ತೆಗೆದುಕೊಳ್ಳಬಹುದು. ಈಗ ಅದೇ ರೀತಿ ನಾವು ಬೇರೆ ಬೆಳೆಗಳಿಗೆ ಅಂದ್ರೆ ಈಗ ಭತ್ತ ಇರಬಹುದು, ಅಥವಾ ನಮಗೆ ಒಂದು ಅಧ್ಯಯನದಿಂದ ನಮಗೇನ್ ತಿಳಿದು ಬಂದಿದೆ ಅಂದ್ರೆ, ಗರಿಷ್ಠ ಹವಾಮಾನ ತಾಪಮಾನಕ್ಕಿಂತ ಇನ್ನು 2 degrees ಹೆಚ್ಚು ನಮಗೆ ಏನಾದರೂ ಉಷ್ಣತೆ ಹೆಚ್ಚಾದರೆ ಗೋಧಿ ಬರೋದೇ ಇಲ್ಲ. ಸೊ ಇದು ಒಂದು. ಮತ್ತು ಅದೇ ರೀತಿ ಭತ್ತ ಬೆಳೆಯುವ ಪದ್ಧತಿಯನ್ನು ಗಮನಿಸಿದರೆ ಈಗ ನಿಂತ ನೀರು ಹಾಗೂ ಏರುತ್ತಿರುವ ಒಂದು ಉಷ್ಣತೆ ಏನಿರ್ತದೆ, ಇವು ಎರಡರ ಮಿಶ್ರಣದಿಂದ ಏನಾಗ್ತದೆ, ಮಿಥೇನ್ ಜಾಸ್ತಿ ಬರ್ತಾ ಇದೆ, ಅದು ವಾತಾವರಣ ಕಲುಷಿತಗೊಳಿಸ್ತದೆ. ಸೊ ಈ ರೀತಿ ಗಮನಿಸಿದರೆ ಅಂದ್ರೆ ವಿಷಕಾರಿ ಅನಿಲಗಳು ನಮ್ಮ ಪರಿಸರಕ್ಕೆ ಏನು ಹಾನಿ ಉಂಟು ಮಾಡುತ್ತದೆ ಅಂದ್ರೆ ಗಮನಿಸಿದರೆ, ಸಿರಿಧಾನ್ಯಗಳನ್ನು ನಾವು ಎಲ್ಲಾ ಹಂಗಾಮಿನಲ್ಲೂ ಬೆಳೆಯಬಹುದು, ಕಡಿಮೆ ನೀರಿನಲ್ಲಿಯೂ ಕೂಡ ಬೆಳೆಯಬಹುದು. ಸೊ ಇದು ಬಹಳ ಮುಖ್ಯ ಅಂತ ನಾನು ಹೇಳಬಹುದು. ಮತ್ತು ಇವೆಲ್ಲವಕ್ಕಿಂತ ಮುಖ್ಯವಾಗಿ ನಮಗೆ ಈ ಸಿರಿಧಾನ್ಯಗಳು ಅತಿ ಕಡಿಮೆ ನೀರು ಮತ್ತು ಕಡಿಮೆ ಉಳ್ಳ ಫಲವತ್ತತೆ ಭೂಮಿಯಲ್ಲಿಯೂ ಕೂಡ ಇವನ್ನ ನಾವು ಬೆಳೆಯಬಹುದು. ಈ ಕಬ್ಬಿಗೆ ನೀವು ನೋಡಿದ್ರೆ 2000-2200 liters ಮಿನಿಮಮ್ ಮಿಲಿಮೀಟರ್ ನೀರು ಬೇಕಾಗ್ತದೆ. ಭತ್ತಕ್ಕೆ ಅದಕ್ಕೂ ಕೂಡ ಜಾಸ್ತಿ ನೀರು ಬೇಕಾಗ್ತದೆ. ಇವಕ್ಕೆ ಗಮನಿಸಿದ್ರೆ ನಾವು ಜೋಳ, ಸಜ್ಜೆ ಅಥವಾ ಸಿರಿಧಾನ್ಯಗಳಿಗೆ ನಮಗೆ ಬರೀ 350-400 ಒಂದು ಕೆಜಿ ಉತ್ಪನ್ನಕ್ಕೆ ನಮಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದು ನಾನು ಹೇಳಿದೆ ನಿಮಗೆ, ಪೋಷಣೆ ಅಂದ್ರೆ ಪೌಷ್ಟಿಕಾಂಶಗಳು ಮತ್ತು ಚಿಕಿತ್ಸಾತ್ಮಕ ಗುಣಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಈ ಒಂದು ಸಿರಿಧಾನ್ಯಗಳಿಗೆ ಜಾಸ್ತಿ ಇದೆ. ಅಂದ್ರೆ ಈಗ ಸಿರಿಧಾನ್ಯಗಳು ಉತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಅಂತ ನಾವೇನು ಹೇಳ್ತೀವಿ ಇವು ಹೊಂದಿರ್ತವೆ. ಇವೆಲ್ಲ ನಾವು ಸಂಶೋಧನೆಯಿಂದನೇ ಕಂಡು ಬಂದಿದ್ವಿ. ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿರೋದ್ರಿಂದ ನಿಧಾನವಾಗಿ ಜೀರ್ಣ ಆಗ್ತದೆ. ಅಂದ್ರೆ ಶುಗರ್ ಪೇಷಂಟ್ಗಳಿಗೆ ಅದೇ ಬೇಕಾಗಿರ್ತದೆ. ಅನ್ನ ಯಾಕೆ ಊಟ ಮಾಡಬೇಡ್ರಿ ಅಂದ್ರೆ ಬೇಗ ಜೀರ್ಣ ಆಗ್ತದೆ ಮತ್ತು ಗ್ಲುಕೋಸ್ ಕೂಡ ಬೇಗ ಇದಾಗ್ತದೆ ಅಂತೇಳಿ. ಇವು ನಿಧಾನವಾಗಿ ಜೀರ್ಣವಾಗಿ ರಕ್ತದಲ್ಲಿರುವ ಒಂದು ಸಕ್ಕರೆ ಪ್ರಮಾಣ ನಿಯಂತ್ರಿಸಲು ಸಾಧ್ಯವಾಗ್ತದೆ. ಇನ್ನು ಮುಖ್ಯವಾಗಿ ರೈತರಿಗೆ ಒಳ್ಳೆ ರೀತಿಯಿಂದ ಬೆಳಿಲಿಕ್ಕೆ ರೈತರು ಮುಂದೆ ಬರಬೇಕಂದ್ರೆ ಒಳ್ಳೆ ತಂತ್ರಜ್ಞಾನಗಳು ತಳಿಗಳು ಬೇಕಾಗ್ತವೆ. ಜೊತೆಗೆ ಸಾಮಾನ್ಯವಾಗಿ ರೈತರ ಸಮಸ್ಯೆ ಅಂತಂದ್ರೆ ಇಲ್ಲ ನಾವೆಲ್ಲ ಬೆಳಿತೀವಿ ಆದ್ರೆ ಇದನ್ನ ಅಕ್ಕಿ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅದೇ ಸಂಸ್ಕರಣೆ ತಂತ್ರಜ್ಞಾನ ಮತ್ತು ಉತ್ತಮ ತಳಿಗಳ ಬಗ್ಗೆ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಕೆಲಸಗಳು ನಡೆದಿವೆ, ಯಾವ ರೀತಿ ಇದ್ರ ಬಗ್ಗೆ ಅಭಿವೃದ್ಧಿ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಈ ಸಿರಿಧಾನ್ಯಗಳಿಗೆ ಸಂಶೋಧನೆಗೆ ನಾವು ಒಂದು ಸಂಶೋಧನಾ ಕೇಂದ್ರವನ್ನೇ ಹಗರಿ ಬಳ್ಳಾರಿ ಜಿಲ್ಲೆ ಒಂದು ಹಗರಿ ಸಂಶೋಧನಾ ಕೇಂದ್ರವನ್ನು ಮೀಸಲಿಟ್ಟು ಅಲ್ಲಿ ನಮಗೆ ಸುಮಾರು 8 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮ ರೈತರಿಗೋಸ್ಕರ. ಮೊಟ್ಟ ಮೊದಲಿಗೆ ಹೇಳಬೇಕು ಅಂದ್ರೆ ಈ ಸಿರಿಧಾನ್ಯಕ್ಕೆ ತಳಿಗಳನ್ನ ನಮ್ಮ ವಿಜ್ಞಾನಿಗಳು ಎಲ್ಲವನ್ನು ಮನಗಂಡು ನಾವೇನ್ ಮಾಡಿದ್ವಿ, ಸಿರಿಧಾನ್ಯಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಈ ಸಿರಿಧಾನ್ಯ ಬೆಳೆಗಳಲ್ಲಿ ಈಗ ನವಣೆ ಇರಬಹುದು ಅಥವಾ ಬರಗು ಅಥವಾ ಕೊರಲೆ ಈ ಇದಕ್ಕೆ ನಮಗೆ ತಳಿಗಳು ಇದ್ದಿಲ್ಲ ಅಂದ್ರೆ ಹೆಚ್ಚಿನ ಒಂದು ಇಳುವರಿ ಕೊಡತಕ್ಕಂತ ತಳಿಗಳು ಇದ್ದಿಲ್ಲ. ಇದನ್ನ ಸಂಶೋಧನೆಯಿಂದ ನಾವು ಕಂಡುಹಿಡಿದು ಈ ಭಾಗಕ್ಕೆ ಸೂಕ್ತವಾಗುವಂತಹ ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಆ ತಳಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಈ ಸುಧಾರಿತ ಹಗರಿ ನವಣೆ ಅಂತ ಹೇಳ್ತೀವಿ ಅಂದ್ರೆ HN 46. ಇದು ನಮಗೆ ಹೆಚ್ಚಿನ ಒಂದು ಧಾನ್ಯ ಅಂದ್ರೆ ಇಳುವರಿ ಕೂಡ ಹೆಚ್ಚು ಕೊಡ್ತದೆ. ಸುಮಾರು 16-18 ಕ್ವಿಂಟಲ್ ನಷ್ಟು ಪ್ರತಿ ಹೆಕ್ಟೇರ್ಗೆ ಇಳುವರಿ ಕೊಡ್ತದೆ ಮತ್ತು ಮೇವಿನ ಇಳುವರಿ ಕೂಡ ಚೆನ್ನಾಗಿದೆ. ಇದು ನಮಗೆ 95 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಆಮೇಲೆ ಹೆಚ್ಚು ಕಚ್ಚಾ ನಾರು ಅಂದ್ರೆ ಕ್ರೂಡ್ ಫೈಬರ್ ಅಂತ ನಾವೇನು ಹೇಳ್ತೀವಿ ಅದು ಹೊಂದಿರುತ್ತದೆ ಮತ್ತು ಖನಿಜಗಳು ಕೂಡ ಇದರಲ್ಲಿ ಸಮೃದ್ಧವಾಗಿರ್ತದೆ. ಅಂದ್ರೆ ಕಬ್ಬಿಣದ ಅಂಶ ಈಗಾಗಲೇ ಹೇಳಿದೆ ನಾನು, ಹೆಚ್ಚು ಸಿರಿಧಾನ್ಯಗಳಲ್ಲಿ ಕಬ್ಬಿಣದ ಅಂಶ ಇರಬಹುದು, ಸತುವಿನ ಅಂಶ ಇರಬಹುದು, ಕ್ಯಾಲ್ಸಿಯಂ ಅಂಶ ಇರಬಹುದು, ಇವೆಲ್ಲವೂ ಸಿರಿಧಾನ್ಯಗಳಲ್ಲಿ ಹೆಚ್ಚು ಹೆಚ್ಚು ಇರ್ತದೆ. ಅದಕ್ಕೆ ಇದು ಪೌಷ್ಟಿಕ ಅಂತ ನಾವು ಕಂಡುಕೊಂಡಿದ್ದೇವೆ. ಇದು ಸುಮಾರು ಕಬ್ಬಿಣ 45 mg ಇದೆ. ಇದೆಲ್ಲ ಸಂಶೋಧನೆಯಿಂದ ನಮಗೆ ಕಂಡು ಬಂದಿದ್ದು. ಮತ್ತು ಈ ಇನ್ನೊಂದು ಬೆಳೆಯಲ್ಲಿ ಅಂದ್ರೆ ಬರಗು, ಬರಗಿನಲ್ಲಿ ನಾವು ಹಗರಿ ಬರಗು 1 ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೇವೆ ನಮ್ಮ ಇದು ತಳಿಯನ್ನ. ಇದು ಕೂಡ ಸುಧಾರಿತ ಹಗರಿ ಬರಗು HB1 ಅಂತ ಈ ತಳಿಯ ಪ್ರಮುಖ ಲಕ್ಷಣ ಏನು ಅಂದ್ರೆ ಹೆಚ್ಚಿನ ಒಂದು ಇಳುವರಿ. ಇಲ್ಲಿ ಕೂಡ 12-14 ಕ್ವಿಂಟಲ್ ನಷ್ಟು ಇಳುವರಿ ಕೊಡ್ತದೆ ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ಅಂದ್ರೆ 70 ದಿನಗಳಲ್ಲೇ ಕಟಾವಿಗೆ ಬರ್ತದೆ ಇದು. ಮತ್ತು ಇದರಲ್ಲಿ ಕೂಡ ಕಚ್ಚಾ ನಾರು ಮತ್ತು ಖನಿಜಗಳಲ್ಲಿ ಎಲ್ಲ ಈ ಸಿರಿಧಾನ್ಯಗಳಲ್ಲಿ ನಮ್ಮ ಕ್ರೂಡ್ ಫೈಬರ್ ಅಂತ ಏನು ಹೇಳ್ತೀವಿ ಮತ್ತು ಖನಿಜಗಳು ಕೂಡ ಜಾಸ್ತಿ ಅಂಶವನ್ನೇ ಹೊಂದಿರ್ತವೆ ಇವು. ಮತ್ತು ಇದನ್ನು ಮುಖ್ಯವಾಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಕೊರಲೆ ಅಂತ ಏನು ಹೇಳ್ತೀವಿ ಇದು ಕರ್ನಾಟಕದಲ್ಲಿನೇ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದ ಪ್ರಥಮ ತಳಿ, ಎಲ್ಲೂ ಬಿಡುಗಡೆ ಆಗಿಲ್ಲ ಈ ಕೊರಲೆಯ ಒಂದು ತಳಿ, ಬ್ರೌನ್ ಟಾಪ್ ಮಿಲೆಟ್ ತಳಿ. ಇದು ನಮ್ಮಲ್ಲಿನೇ ಬಿಡುಗಡೆ ಆಗಿದೆ. ಇದು ಈಗ ಕೂಡ ಭಾರತ ದೇಶದಲ್ಲಿ ಕೂಡ ಇದು ಮೊಟ್ಟ ಮೊದಲಿಗೆ ಬಿಡುಗಡೆ ಆಗಿದೆ ಅಂತ ನಾನು ಬಹಳ ಸಂತೋಷ ವ್ಯಕ್ತ ಆಗ್ತಾ ಇದೆ ನನಗೆ. ಇದು ಕೂಡ ನಮಗೆ 18-20 ಕ್ವಿಂಟಲ್ನಷ್ಟು ಇಳುವರಿ ಬರ್ತದೆ ಹೆಚ್ಚಿನ ಒಂದು ಧಾನ್ಯ. ಮತ್ತು ಮೇವಿನ ಇಳುವರಿ ಕೂಡ ಜಾಸ್ತಿ ಇದೆ. ಇದು 100 ದಿನಗಳು ಬೇಕಾಗ್ತದೆ ಇದು ಮಾಗಲಕ್ಕೆ. ಆಮೇಲೆ ಇದರಲ್ಲಿ ಕೂಡ ಕಬ್ಬಿಣ ಮತ್ತು ಕಚ್ಚಾ ನಾರು ಮತ್ತು ಖನಿಜಗಳು ಸಮೃದ್ಧವಾಗಿ ಇದರಲ್ಲಿ ಕೂಡ ಇರ್ತದೆ. ಮತ್ತು ಸಾಮೆಯಲ್ಲಿ ಕೂಡ ನಾವು ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ. ಅಂದ್ರೆ ನಾವೇನು ಹೇಳ್ತೀವಿ ಹಗರಿಯಿಂದ ಬಿಡುಗಡೆ ಮಾಡಿದ್ದಕ್ಕೆ ನಾವು ಹಗರಿ ಸಾಮೆ ಅಂತ ಹೇಳ್ತಾ ಇದ್ವಿ, HN HS. ಆ ರೀತಿ ನಾವು ಒಂದು ಹೆಸರು ಕೊಟ್ಟು ಇದಕ್ಕೆ ಹಗರಿ ಸಾಮೆ 1 ಅಂತ ನಾವು ಇದನ್ನು ಕರೆದು ಇದು 15-16 ಕ್ವಿಂಟಲ್ನಷ್ಟು ಇಳುವರಿ ಪ್ರತಿ ಹೆಕ್ಟೇರ್ಗೆ ಬರುತ್ತದೆ. ಇದು ಕೂಡ 95 ದಿನಗಳು. ಮತ್ತು ಇದರ ಒಂದು ವಿಶಿಷ್ಟತೆ ಏನಂದ್ರೆ ಇದು ಕೆಳಗೆ ಬೆಳೆಯುವುದಿಲ್ಲ, ಎತ್ತರ ಬೆಳೆದ್ರು ಇದು ಸಾಮೆ ಬೇರೆ ನಮ್ಮ ತಳಿಗಳಲ್ಲೂ ಲೋಕಲ್ ತಳಿಗಳನ್ನು ಹೋಲಿಸಿದರೆ ಇದು ಕೆಳಗೆ ಬೀಳ್ತವೆ. ಇದು ಕೆಳಗೆ ಬೀಳುವುದಿಲ್ಲ, ಗಟ್ಟಿ ಯಾವ ಒಂದು ಕಾಂಡ ಇರುವುದರಿಂದ ಇದು ಕೆಳಗೆ ಬೀಳುವುದಿಲ್ಲ. ಮತ್ತು ಇದರಲ್ಲಿ ಕೂಡ ಕಚ್ಚನಾರು ಮತ್ತು ಖನಿಜಗಳು ಸಮೃದ್ಧವಾಗಿರುತ್ತದೆ. ಮತ್ತು ರಾಗಿಯಲ್ಲಿ ಕೂಡ ಅಂದ್ರೆ ಈ ಭಾಗದಲ್ಲಿ ಕೂಡ ರಾಗಿ ಬೆಳೆಯುವ ರೈತರಿಗೆ ನಾವು ಹಗರಿ ರಾಗಿ 13 ಅಂತ ಹೇಳಿ ಒಂದು ತಳಿ ಬಿಡುಗಡೆ ಮಾಡಿದೀವಿ. ಇದು ಸುಮಾರು 30-35 ಕ್ವಿಂಟಲ್ನಷ್ಟು ಇಳುವರಿ ಕೊಡುತ್ತದೆ ಮತ್ತು ಇದರ ಅವಧಿ 105-110 ದಿನಗಳು ಇರುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ, 341 mg ಇದೆ. ಕಬ್ಬಿಣ ಮತ್ತು ಕಚ್ಚನಾರು ಕೂಡ ಇದರಲ್ಲಿ ಜಾಸ್ತಿ ಇದೆ. ಈ ಭಾಗಕ್ಕೆ ಇದು ಬಹಳ ಸೂಕ್ತ. ಆಮೇಲೆ ಸುಧಾರಿತ ಸಜ್ಜೆ ತಳಿಗಳೇ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ, MBP 1-2 ಅಂತ ಹೇಳಿ. ಮತ್ತು ಜೋಳದಲ್ಲಿ ಕೂಡ ಹಿಂಗಾರಿ ಜೋಳ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಹಿಂಗಾರಿ ಜೋಳದಲ್ಲಿನೂ ಕೂಡ ಒಂದು ಸುಧಾರಿತ ಜೋಳ ನಮಗೆ ಬಿಡುಗಡೆಗೆ ಸಿಕ್ಕಿದೆ. ಮತ್ತು ಈ ಎಲ್ಲ ಸಂಶೋಧನೆ ಕೂಡ ನಮಗೆ ಎಲ್ಲಿ ನಾ ಹೇಳಿದೆ ಈಗಾಗಲೇ ಉತ್ಪಾದನೆ ಆಯಿತು, ಈಗ ಉತ್ಪನ್ನದ ಕಡೆಗೆ ಹೋಗೋಣ. ಉತ್ಪನ್ನ ಅಂದ್ರೆ ಕೊಯ್ಲೋತ್ತರ ಸಂಸ್ಕರಣೆ. ಈಗ ಯಾವಾಗಲೂ ನಮ್ಮ ರೈತರು ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದಿಲ್ಲ, ಯಾಕಂದ್ರೆ ಇದಕ್ಕೆ ಕೊಯ್ಲೋತ್ತರ ಸಂಸ್ಕರಣೆಗೆ ಬಹಳಷ್ಟು ಸಮಸ್ಯೆಗಳಿದ್ದವು. ಈ ಎಲ್ಲ ಸಮಸ್ಯೆಗಳನ್ನು ಮನಗಂಡ ಕೇಂದ್ರ ಸರ್ಕಾರ ಈ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ ಮೈಕ್ರೋ ಇದರದ್ದು ಏನು ಫಂಡ್ಸ್ ಇರ್ತದೆ ಅವನ್ನೆಲ್ಲವನ್ನು ಕೊಟ್ಟು ಈ ಒಂದು ವಿಶ್ವವಿದ್ಯಾಲಯಗಳನ್ನು ಬಹಳಷ್ಟು ಸದೃಢವನ್ನಾಗಿ ಮಾಡಿದೆ ಅಂತ ಹೇಳಕ್ಕೆ ನಾನು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇಲ್ಲಿ ನಮ್ಮ ಇದರಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಕೂಡ ನಾವು ಮಾಡಿದ್ದೇವೆ. ಎಲ್ಲ ರೈತರಿಗೆ ನಾನು ಇನ್ನೊಂದೇನು ಹೇಳ್ತಾ ಇದ್ದೀನಿ, ಈ ನವೋದ್ಯಮಗಳನ್ನು ಏನಾದರೂ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಇದ್ರೆ ಖಂಡಿತವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ರಿ. ಇಲ್ಲಿರೋ ಒಂದು ಫೆಸಿಲಿಟೀಸ್ ಅನ್ನು ತಾವು ನೋಡಿದರೆ ನಮಗೆ ಖಂಡಿತವಾಗಿ ಸಂತೋಷ ಆಗ್ತದೆ. ಯಾಕಂದ್ರೆ ಇದನ್ನ ಪ್ರೊಸೆಸಿಂಗ್ ಮಾಡ್ಕೋಬಹುದು, ಇದು ರವಾ ಮಾಡಬಹುದು, ಆಮೇಲೆ ಬರೀ ನವಣೆ ಇದ್ರೆ ನವಣೆ ರವಾ ಮಾಡಬಹುದು, ನವಣೆಯಿಂದ ಯಾವ್ಯಾವ ಉತ್ಪನ್ನಗಳನ್ನು ತಯಾರು ಮಾಡಬಹುದು, ಆಮೇಲೆ ರಾಗಿಯಿಂದ ಏನು ಉತ್ಪನ್ನ ತಯಾರು ಮಾಡಬಹುದು. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಾವು ಜೋಳದಿಂದ ಪೌಷ್ಟೀಕರಿಸಿದ ಒಂದು ಬಿಸ್ಕಿಟ್ಗಳು ಇಲ್ಲಿ ನಮ್ಮಲ್ಲಿ ಇರ್ತದೆ, ಮತ್ತು ಜೋಳದ ಮೆಂತೆ ಕಡಬು ಅಂತ ಹೇಳ್ತೀವಿ, ಜೋಳದ ಬರ್ಫಿ, ಜೋಳದ ಥಾಳಿಪೆಟ್ಟು, ಜೋಳದ ಬಿಸಿಬೇಳೆ ಬಾತ್, ಇವೆಲ್ಲ ನಮ್ಮ ಒಂದು ಹೋಮ್ ಗೃಹ ವಿಜ್ಞಾನಿಗಳು ಇದನ್ನು ಕೂಡ ಸಂಶೋಧನೆ ಮಾಡಿ ಯಾವ ರೀತಿ ನಾವು ಮಾಡಬಹುದು. ಆಮೇಲೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಹೊರಗಡೆ ಯುವಕರು ಅಥವಾ ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಪಿಜ್ಜಾ ಬರ್ಗರ್ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಮ್ಮ ಕೃಷಿ ಮಂತ್ರಿಗಳು ಕೂಡ ಸಾಕಷ್ಟು ಮೊನ್ನೆ ಇಲ್ಲಿ ಬಂದಾಗ ನೋಡಿ ಬಹಳ ಸಂತೋಷಪಟ್ಟರು. ಯಾಕಂದ್ರೆ ಇದು ಸಿರಿಧಾನ್ಯಗಳಿಂದ ಪಿಜ್ಜಾ ಬರ್ಗರ್ ಮಾಡಿ ನಮ್ಮ ವಿಜ್ಞಾನಿಗಳನ್ನು ಕಂಡುಹಿಡಿದು ಸಿರಿಧಾನ್ಯಗಳಿಂದನೇ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಇದರಲ್ಲಿ ಏನಿರ್ತದೆ, ನಮಗೆ ಮೈದಾ ಜಾಸ್ತಿ ಉಪಯೋಗ ಮಾಡಲ್ಲ ನಾವು ಇಲ್ಲಿ, ಅಂದ್ರೆ ಗ್ಲುಟನ್ ಫ್ರೀ ಇರ್ತದೆ ಇದು. ಇದರಲ್ಲಿ ನಾರಿನಾಂಶ ಹೆಚ್ಚಿರ್ತದೆ. ಸಿರಿಧಾನ್ಯಗಳ ಒಂದು ಪಿಜ್ಜಾ, ನವಣೆಯ ಒಂದು ಪಿಜ್ಜಾ ಮತ್ತು ನವಣೆ ಬರ್ಗರ್ ಮತ್ತು ನವಣೆ ಬ್ರೆಡ್ ಕೂಡ ನಾವು ಇಲ್ಲಿ ಸಾಕಷ್ಟು ಈಗಾಗಲೇ ನಮ್ಮ ಬಹಳಷ್ಟು ಜನ ಬೇಡಿಕೆ ಇದೆ ನವಣೆ ಬ್ರೆಡ್ಗೆ. ಮತ್ತೆ ಶುಂಠಿಯಿಂದ ಪೌಷ್ಟೀಕರಿಸಿದ ಜೇನುತುಪ್ಪದ ಜಲ್ಲಿ ಅಂತಿದೆ, ರಾಗಿ ಚಕ್ಲಿ, ರಾಗಿ ಖಾಕರ ಅಂತ ಮಾಡ್ತಾ ಇದೀವಿ. ಇವು ಸಾಕಷ್ಟು. ಅಂದ್ರೆ ನಾವು ಯಾವ ರೀತಿ ನಮ್ಮ ನವೋದ್ಯಮ ಪ್ರಾರಂಭ ಮಾಡಲು ಏನೇನು ಬೇಕಾಗ್ತದೆ, ಎಲ್ಲ ಸಂಸ್ಕರಣೆಗಳಿಗೆ ಉಪಕರಣಗಳು ನಮ್ಮಲ್ಲಿ ಲಭ್ಯವಿದೆ. ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು. ನಮ್ಮಲ್ಲಿ MOU ಅಂತ ನಾವು ಮಾಡಿಕೊಂಡು ನೀವು ಯಾರಾದರೂ ಪ್ರಾರಂಭ ಮಾಡಲು ಇಚ್ಛೆ ಇದ್ದಲ್ಲಿ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾಡಬಹುದು. ಮತ್ತು ಈಗ ಇಡ್ಲಿ ರವಾ ಅಂತ ನಾವು ಮಾಡ್ತಾ ಇರ್ತೀವಿ, ಅಂದ್ರೆ ಜೋಳದ ಇಡ್ಲಿ ರವಾ ಯಾವ ರೀತಿ ಮಾಡಬಹುದು. ಈಗ ಬೇರೆ ರವಾ ಕಂಪೇರ್ ಮಾಡಿದ್ರೆ ಜೋಳದ ರವಾ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರ್ತದೆ. ಈಗ ನಾವು ದೋಸೆ, ಇಡ್ಲಿ ಅಥವಾ ರೊಟ್ಟಿ ಆ ರೀತಿ ನಾವು ಯಾವ್ಯಾವ ಉತ್ಪನ್ನಗಳಂತ ನಾವು ಹೆಚ್ಚು ಮಾಡಿ ಆ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ನಾವು ಸೃಷ್ಟಿ ಮಾಡಿದರೆ ಖಂಡಿತವಾಗಿ ಈಗೇನು ನಾವೇನು ಹೆಚ್ಚು ಒತ್ತು ಕೊಡ್ತಾ ಇದೀವಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ನಾವೇನು ಇದು ಮಾಡ್ತಾ ಇದ್ದೀವಿ, ಅದರ ಉದ್ದೇಶ ಖಂಡಿತವಾಗಿ ಈಡೇರ್ತದೆ ಅಂತ ನಾನು ಹೇಳಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ. ಆಲ್ ಇಂಡಿಯಾ ರೇಡಿಯೋದವರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿರಿಧಾನ್ಯಗಳ ಬಗ್ಗೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಏನೇನು ಇದರಲ್ಲಿ ಬಗ್ಗೆ ಇನ್ನೂ ಮಾಡ್ತಾ ಇದೀವಿ, ಇನ್ನೂ ಕೂಡ ನಾವು ಹೆಚ್ಚಿನ ಒಂದು ಸಂಶೋಧನೆ ಇದರಲ್ಲಿ ಮಾಡ್ತಾನೆ ಇರ್ತೀವಿ. ಇದಕ್ಕೆ ಏನಾದರೂ ತಮಗೆ ಸಂಶಯಗಳು ಏನಾದರೂ ಇದ್ದರೆ ನನಗೆ ಯಾವುದೇ ಸಮಯದಲ್ಲಿ ಕೂಡ ತಾವು ನಮ್ಮನ್ನು ಕಾಲ್ ಮಾಡಬಹುದು ಅಥವಾ ಇಲ್ಲಿ ಸಂಶೋಧನಾ ನಿರ್ದೇಶನಾಲಯಕ್ಕೆ ಬಂದು ಇದರ ಬಗ್ಗೆ ಹೆಚ್ಚಿನ ಒಂದು ಪಡ್ಕೊಳ್ಬೇಕು ಎಂದು ನಾನು ಕೇಳಲು ಇಚ್ಛೆ ಪಡ್ತೇನೆ. ಕೊನೆಯದಾಗಿ ರೈತರಿಗೆ ಏನು ಸಂದೇಶ ಕೊಡಿದ್ರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆ ಸಂದರ್ಭದಲ್ಲಿ ರೈತರಿಗೆ ಸ್ವಲ್ಪ ಕ್ಷೇತ್ರದಲ್ಲಾದರೂ ಎಲ್ಲರೂ ಬೆಳೀಲಿಕ್ಕೆ ಮುಂದೆ ಬಂದ್ರೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಮ ಒಂದು ಕೊನೆಯ ಮಾತು ಏನು? ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಅಂತ ಯಾಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಹೆಚ್ಚಿನ ಜಾಗೃತಿ ಮೂಡಿಸ್ಲಿಕ್ಕೆ ಮಾಡ್ತಾ ಇದೀವಿ. ಈ ಜಾಗೃತಿ, ಇದರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಇದ್ದಿಲ್ಲ. ಈಗ ಜಾಗೃತಿ ಮೂಡಿದರೆ ಅಂದ್ರೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಹಿಂದೆ ನಾವು ಬೆಳೀತಾ ಇದ್ದೀವಿ, ಮುಂದಿನ ಒಂದು ಜನಾಂಗಕ್ಕೆ ಇದು ಫ್ಯೂಚರ್ ಫುಡ್ ಅಂತ ನಾವೇನ್ ಹೇಳ್ತೀವಿ, ಮುಂದಿನ ಜನಾಂಗಕ್ಕೆ ಬೇಕೇ ಬೇಕಾಗ್ತದೆ. ಯಾಕಂದ್ರೆ ಈಗ ನಾವೇನು ಹೆಚ್ಚು ಹೆಚ್ಚು ನಾವು ಇದಕ್ಕೆ ಮಹತ್ವ ಕೊಟ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಡಿಕೆ ಬರ್ತದೆ, ಮುಂದಿನ ಜನಾಂಗ ಸದೃಢವಾಗಿರ್ತದೆ. ನಮಗೆ ಪೌಷ್ಟಿಕ ಆಹಾರ, ನಮಗೆ ಎಷ್ಟು ಆಹಾರ ಉತ್ಪನ್ನ ಮಾಡ್ತಾ ಇದ್ದೀವಿ ಅದರ ಒಂದು ಈಗ ಪ್ರೊಡ್ಯೂಸ್ ದ ಫುಡ್ ಒಂದು ಉತ್ಪಾದನೆ ಒಂದು ಕಡೆಗೆ, ಸೇಫ್ ಫುಡ್ ಅಂತ ನಾವು ಹೇಳ್ತೀವಿ, ಟು ಪ್ರೊಡ್ಯೂಸ್ ಸೇಫ್ ಫುಡ್, ಅದು ಆಹಾರದಲ್ಲಿ ಯಾವುದೇ ಒಂದು ಕಲ್ಮಶ ಇರಬಾರದು. ಸೊ ಸೇಫ್ ಫುಡ್ ನೀವು ನೋಡ್ಲಿಕ್ಕೆ ಕೂತ್ರೆ ಸಿರಿಧಾನ್ಯಗಳು ನನ್ನ ದೃಷ್ಟಿಯಿಂದ ಸೇಫ್ ಫುಡ್ ಅಂತ ಹೇಳ್ಬೋದು ನಾವು. ಸೊ ಇದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇದರ ಒಂದು ಬೇಡಿಕೆ ಹೆಚ್ಚು ಮಾಡಿ ಈ ದೃಷ್ಟಿಯಿಂದ ತಾವು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ರೆ ಖಂಡಿತವಾಗಿ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ನಾವು ಆಚರಣೆ ಮಾಡುತ್ತಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಕಾಣುತ್ತದೆ ಅಂತ. ಒಳ್ಳೆ ಸರ್, ಇದುವರೆಗೆ ಸಿರಿಧಾನ್ಯ ಬಗ್ಗೆ ಸುದೀರ್ಘವಾದಂತಹ ಮಾಹಿತಿ ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಸಿರಿಧಾನ್ಯಗಳಲ್ಲಿ ಬಿಡುಗಡೆಗೊಂಡ ಹೊಸ ತಾಂತ್ರಿಕತೆಗಳು ಮತ್ತು ಸಂಶೋಧನಾ ಚಟುವಟಿಕೆಗಳು ಕುರಿತು ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಕೆ ದೇಸಾಯಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ. ವ್ಯಾಲ್ಯೂ ಇಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23rd ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಕೆಲವು ಮಾಹಿತಿಗಳು ಹೀಗಿವೆ. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮ್ಗಳ ದುರಸ್ತಿ ಮತ್ತು ನವೀಕರಣ ಕಾರ್ಯವನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5 ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ರೈತ ಬಾಂಧವರು ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ರೈತ ಬಾಂಧವರು ಅಳವಡಿಸಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ಅಂತರದಲ್ಲಿ 2 ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಮಾವಿನ ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 PPM ಅಂತಂದರೆ 2 ಗ್ರಾಂ ನ್ಯಾಪ್ತಲಿಕ್ ಅಸೆಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಇನ್ನು ಕುರಿ ಸಾಕಾಣಿಕೆದಾರರು ಗಮನಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಬೇಸಿಗೆ ಆರಂಭಗೊಳ್ಳುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿಗಳಿಗೆ, ಪಕ್ಷಿಗಳಿಗೆ ಸಾಕಷ್ಟು ನೀರೊದಗಿಸಿ. ಬರ್ಡ್ ಫ್ಲೂ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗನೆ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಜಾನುವಾರು ಸಾಕಾಣಿಕೆದಾರರು ಗಮನಿಸಬೇಕು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ, ಕೆರೆ ಅಥವಾ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿಯಾಗಿರ್ಬೋದು ಅಥವಾ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಅದರ ಮೇಲೆ ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಿತ್ತು ಅಂತಂದರೆ ಸಮೀಪದ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಬಹುದು. ಮತ್ತು ನಾಳೆ ಭೇಟಿಯಾಗಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಅಂಬರೇಶ್ ಆಶಿಹಾಳ್ ಅವರಿಂದ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಂದರೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮರ್ಚೇಡ್ ಗ್ರಾಮದ ಮಧುರಂಗ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಸುಳಮಳಗೆಗೆ ನೋಕೋ ವರ ಮುನ್ನ ಎತ್ತಿದಾರ ಈ ಸಲ